ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳ ವರದಿ, ಸೋಂಕು ಪತ್ತೆ ಪರೀಕ್ಷೆ ಸಾಮರ್ಥ್ಯ ತೀವ್ರಗೊಳಿಸಲು ಮುಖ್ಯಮಂತ್ರಿ ನಿರ್ದೇಶನ. ವಿದೇಶ ಹೊರ ರಾಜ್ಯಗಳಿಂದ ಆಗಮಿಸುವವರಿಗೆ ಆರ್ಟಿಪಿಸಿಆರ್ ಕಡ್ಡಾಯ. ರಾಜ್ಯದಲ್ಲಿ ಲಸಿಕೆ ನೀಡಿಕೆ ಹೆಚ್ಚಿಸಲು ಅಗತ್ಯ ಕ್ರಮ, ಡಾ ಕೆ ಸುಧಾಕರ್. ನೂತನ ಶಿಕ್ಷಣ ನೀತಿ ಅನುಷ್ಠಾನದಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ. ಕನಿಷ್ಠ ಬೆಂಬಲ ಯೋಜನೆಯಡಿ ರೈತರಿಂದ 3.35 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ, ನಾಳೆಯಿಂದ ನೋಂದಣಿ ಆರಂಭ, ಸಚಿವ ಬಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50 ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಾತಕ ರಸಾಯನ ಅಂಧಾಧುನ್ ರಸಾಯನ ಮಿಲಾತ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹೀ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಥಾ. ಪೂಛನಾ ಅಪನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಭೀ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ ಹೈ, ಖರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಹೈ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है, परंपरागत खेती. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 1-0-4 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದೆ ಮತ್ತೆ ಎಜಿಎನ್ ಪಿ ಪ್ರಥಮ್ ಕಡೆಯಿಂದ 7,000 ರೂಪಾಯಿ ಸಿಎನ್ಜಿ ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. ಎಜಿಎನ್ ಪಿ ಪ್ರಥಮ್ ತಂದಿದೆ ವಿಶೇಷ ಆಫರ್, ಇಲ್ಲಿ ನೀವು ಹೊಸ ಸಿಎನ್ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ ಸಿಎನ್ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-202-1999. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ದೇವಗಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸುತ್ತಿರುವಂತಹ 45 ವರ್ಷದ ವೀರಾಜಪ್ಪ ಅವರು. ವೀರಾಜಪ್ಪ ಅವರು ಕೃಷಿಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಿರಿಧಾನ್ಯಗಳನ್ನು ಬೆಳೆಸಿ ಅದನ್ನು ಬಹಳ ವ್ಯವಸ್ಥಿತವಾಗಿ ಅವರದೇ ಆದ ಒಂದು ಮಾರುಕಟ್ಟೆಯನ್ನು ಮಾಡಿಕೊಂಡು ಜನರಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ಅವರ ಪರಿಶ್ರಮಕ್ಕಾಗಿ ಕೃಷಿ ಇಲಾಖೆಯಿಂದ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ನಮಸ್ಕಾರ ವಿರಾಜಪ್ಪ ಅವರೇ. ನಮಸ್ತೆ ಸರ್. 45 ವರ್ಷ ಈಗ ನಿಮಗೆ. ಹೌದು ಸರ್. ಹೇಳಿ, ನಿಮ್ಮ ಕುಟುಂಬದ ಬಗ್ಗೆ, ಕೃಷಿ ಹಿನ್ನೆಲೆ ಏನಾದರೂ ಇತ್ತಾ, ಎಲ್ಲಿ ತನಕ ಓದಿದ್ರಿ, ಹೇಗೆ ನೀವು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ? ಸರ್, ನಾನು ಓದಿದ್ದು 10th ಕಂಪ್ಲೀಟ್ ಆಗಲಿಲ್ಲ, ಫೇಲ್ ಆಯಿತು. ಅವಾಗ ನಮ್ಮ ತಂದೆ 1994 ಅಕಾಲಿಕವಾಗಿ ಮರಣ ಹೊಂದ್ತಾರೆ. ಅಂಥ ಟೈಮಲ್ಲಿ ನನಗೆ 16 ವರ್ಷ ತುಂಬಿ, 17ನೇ ವರ್ಷ. ಆ ಟೈಮಲ್ಲಿ ನಮ್ಮ ಜಮೀನೇ ನಮಗೆ ಮೂಲಾಧಾರ, ಅದು ಬಿಟ್ಟರೆ ನಮಗೆ ಬೇರೆ ಏನೂ ಇರಲಿಲ್ಲ. ಜೊತೆಗೆ ಅದನ್ನು ಜಮೀನು ಕೆಲಸ ಮಾಡ್ಕೊಂಡಿದ್ದೇನೆ, ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ. ಗಾರೆ ಕೆಲಸನೂ ಮಾಡಿ ಬಿಲ್ಡಿಂಗ್ ಲೇಬರ್ ಕಾಂಟ್ರಾಕ್ಟು ಮಾಡಿ, ಆದರೆ ನನ್ನ ಕೃಷಿ ಮಾತ್ರ ನಾನು ಬಿಡಲಿಲ್ಲ. ನನ್ನ ಕೃಷಿನೇ ಮೂಲಾಧಾರ ಅನ್ನೋ ಮಟ್ಟಕ್ಕೆ ಬಂತು. ಬೋರ್ ಮಾಡಿದ್ವಿ, ರೇಷ್ಮೆ ಬೆಳೆ ಬೆಳೀತಿದ್ದೆ, ಬಳೆ ಬೆಳೆದೆ, ತರಕಾರಿ ಬೆಳೆಗಳನ್ನ ಮಾಡಿದ್ವಿ. ಅದರಲ್ಲಿ ನೀರು ಪ್ರಾಬ್ಲಮ್ ಆಗಿ ಬೋರಲ್ಲಿ ನೀರು ನಿಂತೋಯ್ತು. ತಿರ್ಗಾ ಮತ್ತೆ ಒಂದಲ್ಲ 4 ಬೋರ್ ಹೊಡಿಸಿ, 4 ಬೋರನ್ನು ನಮ್ಗೆ ಫೇಲರು. ಇವಾಗ 2ನೇ ವರ್ಷದಲ್ಲಿ ಒಂದು ಬೋರ್ ಮಾಡಿಸ್ತೀವಿ. ಇವಾಗ 2019 ನಾನು ಬೋರ್ ಮಾಡಿಸಿದ್ದು, ಬೋರ್ ಮಾಡಿದಾಗ ಚೆನ್ನಾಗಿ ಬಂತು ನೀರು. ಮತ್ತೆ ಸರ್ವಿಸ್ ಮಾಡಿದ್ಮೇಲೆ 6 ತಿಂಗಳಾದ್ಮೇಲೆ ನೀರು ನಿಂತೋಯ್ತು. ಇವಾಗ ಮಳೆ ಆಶ್ರಯದಲ್ಲೇ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಮ ಜಮೀನಿನಲ್ಲಿ ಅವರೇ ಇದೆ, ರಾಗಿ ಇದೆ, ರಾಗಿ ಜೊತೆ ಸಿರಿಧಾನ್ಯ ಹಾಕೊಂಡಿದ್ವಿ. ಅಂದ್ರೆ ಪಕ್ಷಿಗಳ ಕಾಟ ಜಾಸ್ತಿ, ಬರೀ ಸಿರಿಧಾನ್ಯ ಸಪರೇಟ್ ಆಗಿ ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಪಕ್ಷಿಗಳ ಕಾಟ, ನವಿಲುಗಳ ಕಾಟ ತುಂಬಾನೇ ಜಾಸ್ತಿ ಇದೆ. ನಿಮ್ಮ ತಂದೆ ಏನೆಲ್ಲ ಬೆಳೀತಾ ಇದ್ರು ಅವಾಗ? ಅವಾಗ ನಮ್ಮ ತಂದೆ ಬೆಳೀತಾ ಇರ್ಬೇಕಾದ್ರೆ ಜೋಳ, ಹತ್ತಿ, ರಾಗಿ, ಹುರುಳಿ, ಅವರೇ ಈ ತರ ಬೆಳೆಗಳನ್ನ ಬೆಳೀತಾ ಇದ್ರು. ನಾವು ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಸಿರಿಧಾನ್ಯಗಳನ್ನ ರಾಗಿ ಜೊತೆ ಸಿರಿಧಾನ್ಯಗಳನ್ನ ಬೆಳೆಯೋದು, ರಾಗಿ ಜೊತೆನೆ ನಮಗೆ ನವಣೆ ಸಾಲು ಸಾಲು, 3 ಸಾಲು ರಾಗಿ ಬಿಟ್ಟರೆ 1 ಸಾಲು ನವಣೆ ಬಿಡೋದು, 3 ಸಾಲು ರಾಗಿ ಬಿಟ್ಟು 1 ಸಾಲು ಆರ್ಕ ಬಿಡೋದು, ಕೊರಲೆ ಬಿಟ್ಕೊಳ್ಳೋದು, ಈ ತರ ಒಳಗಡೆ ನಮ್ಮ ಮನೆ ಬಳಕೆಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಬೆಳ್ಕೊತಾ ಇದ್ದೀವಿ. ಈ ರೀತಿ ಬೆಳ್ಕೊಳ್ಬೇಕು ಅಂತ ನಿಮಗೆ ಮಾಹಿತಿ ಅಥವಾ ಪ್ರೇರಣೆ ಸಿಕ್ಕಿದ್ದು ಹೇಗೆ? ಸಿರಿಧಾನ್ಯಗಳನ್ನ ರಾಗಿ ಅಂತೂ ನಿಮ್ ತಂದೆ ಬೆಳೀತಾ ಇದ್ರು, ಅದು ನಿಮಗೆ ಗೊತ್ತಿತ್ತು, ಅದನ್ನ ನೀವು ಮುಂದುವರಿಸಬಹುದು ಅಂತ. ಸಿರಿಧಾನ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಅಥವಾ ಆಕರ್ಷಣೆ ಬಂದಿದ್ದು ಹೇಗೆ? ಒಂದು ನಮ್ಮ ಜೈಪುರದಲ್ಲೇ ಒಬ್ರು ಕಾಡು ಸಿರಿ ಎತ್ತಿನಗಾಣ ಅಂತ ಮಾಡ್ಕೊಂಡಿದ್ದಾರೆ, ಬಾಲನ್ ಅನ್ಬಿಟ್ಟು. ಅವರು ನಮ್ಮ ಫ್ಲೋರ್ ಮಿಲ್ಗೆ ಬಂದು ಭೇಟಿ ಕೊಡ್ತಾ ಇದ್ರು. ಅವರು ನಮಗೆ ಡಿ ಸ್ಟೋನ್ ತರ್ತಾ ಇದ್ರು, ಡಿ ಸ್ಟೋನ್ ಮಾಡ್ಕೊಡಿ, ನಾವು ಸಿರಿಧಾನ್ಯಗಳನ್ನ ತಂದ್ಕೊಡ್ತೀವಿ ಡಿ ಸ್ಟೋನ್ ಮಾಡ್ಕೊಡಿ ಅಂತ. ಅವರು ತುಂಬಾ ಕಡೆ ಸುತ್ತಾಡಿದ್ದಾರೆ, ಎಲ್ಲೂ ಡಿ ಸ್ಟೋನ್ ಮಾಡ್ಕೊಡ್ತಿರ್ಲಿಲ್ಲ ಅವ್ರಿಗೆ. ಅದನ್ನ ನಾನು ಮಾಡ್ಬೇಕಲ್ಲ ಅಂತ ಪ್ರಯತ್ನ ಮಾಡಿ ಮಾಡಿ ಅದನ್ನ ನಾನು ಶುರು ಮಾಡಿದೆ. ಅವರು ಒಂದು ತಿಂಗಳಲ್ಲಿ 8-10 ಕ್ವಿಂಟಲ್ ಅಷ್ಟು ಡಿ ಸ್ಟೋನ್ ಮಾಡಿಸೋರು, ನಮ್ಮಲ್ಲೇನೆ ಅಕ್ಕಿ ಮಾಡಿಸೋರು, ಎಲ್ಲ ಮಾಡೋರು. ಅವರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ರು, ಇದನ್ನ ಸಿರಿಧಾನ್ಯ ನೀವು ತಿಂದ್ರೆ ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ, ಬಿ ಪಿ ಶುಗರ್ ಇರಲ್ಲ, ಈ ತರ ಎಲ್ಲ ಇದೆ, ಇದರ ಅನುಕೂಲಗಳಿದೆ, ನೀವು ಬೆಳೀರಿ, ನೀವು ಬೇರೆಯವ್ರಿಗೂ ಬಿತ್ತನೆ ಕೊಡಿ, ಹೆಚ್ಚು ಹೆಚ್ಚು ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ನೀವು ಅಂತ ಎಲ್ಲ ಹೇಳಿ ನಮಗೆ ಮಾಹಿತಿ ಕೊಟ್ರು. ಮಾಹಿತಿ ಕೊಟ್ಟಮೇಲೆ ನಾನು ಬೇರೆಯವ್ರಿಗೆ ಕೊಟ್ಟದ್ದು ಹಾಳಾಗೋದ್ರ ಬದಲು ನಾನು ಪ್ರಯೋಗ ಮಾಡೋಣ, ಆಮೇಲೆ ಬೇರೆಯವ್ರಿಗೆ ಹೇಳೋಣ ಅಂತ ಹೇಳಿ ನಾವು ನಮ್ಮಲ್ಲಿ ಆಗುತ್ತೋ ಇಲ್ವೋ ನೋಡ್ಕೊಳ್ಳೋಣ ಅಂತ ನಾವು ಮಾಡಿದ್ವಿ. ಬೆಳೆ ಸಕ್ಸಸ್ ಆಯಿತು. ಅದೇ ಸ್ವಲ್ಪ ಪಕ್ಷಿಗಳ ಕಾಟ ಜಾಸ್ತಿ, ನಮ್ಮಲ್ಲೆಲ್ಲ ನವಿಲುಗಳಿರೋದ್ರಿಂದ ನವಿಲುಗಳು ತಿಂದ್ಬಿಡ್ತವೆ. ಹಾಗೂ ಬೇರೆಯವ್ರಿಗೆಲ್ಲ ಕೊಟ್ಟೆ, ಎಲ್ಲರಿಗೂ ಸುಮಾರು ಜನಕ್ಕೆ ಬಿತ್ತನೆ ಎಲ್ಲ ಕೊಟ್ಟೆ. ಬಿತ್ತನೆ ಕೊಟ್ಟರು ನಮ್ಮಷ್ಟು ಇಳುವರಿ ತಗೊಳಕ್ಕಾಗಲಿಲ್ಲ, ಮತ್ತೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಲವರು ಬಿಟ್ಬಿಟ್ರು. ಆದ್ರೂ ನಾನು ಮನ ಬೆಳಗ್ಗೆಗಾದ್ರೂ ನಾನು ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಸರ್. ಈ ಸಿರಿಧಾನ್ಯದ ಒಂದು ಉತ್ಪಾದನೆಯನ್ನ ಗಮನಿಸಿ ನಿಮಗೆ ಆ ಒಂದು ಸಾಧನೆಗೆ ಪ್ರಶಸ್ತಿ ಬಂತು? ಹೌದು ಸರ್. ಏನು ವಿಶೇಷ ಇತ್ತು ಆ ವರ್ಷದಲ್ಲಿ? ಆ ವರ್ಷದಲ್ಲಿ ನನಗೆ 1 ಎಕರೆ ಕೊರಲೆ ಹಾಕಿದೆ. 1 ಎಕರೆ ಕೊರಲೆ ಹಾಕಿದ ಜಾಗದಲ್ಲಿ ನನಗೆ 8 ಕ್ವಿಂಟಲ್ ಅಷ್ಟು ಕೊರಲೆ ಬಂತು. ಒಳ್ಳೆ ಉತ್ತಮವಾದ ಬೆಲೆನೂ ಸಿಕ್ತು ಸರ್. ಅವತ್ತು 1 ಕೆಜಿ ಕೊರಲೆ ಅಕ್ಕಿಗೆ 270 ರೂಪಾಯಿ ಅಕ್ಕಿಗೆ ಹೋಯ್ತು. ಆದರೆ ನಾವು ನಮ್ಮ ಮನೆಯಲ್ಲೇ ನಮ್ಮಅಮ್ಮ ಮತ್ತೆ ನಮ್ಮ ತಂಗಿದ್ರೆ ಇಬ್ರು ಇದ್ದಾರೆ, ಅವರು ಮದುವೆ ಮಾಡಿ ಇಬ್ಬರಿಗೂ ಗಂಡಿಂದಿರಲ್ಲ, ಅವರು ಕೂಡ ನಮ್ಮ ಮನೆಯಲ್ಲೇ ನಮ್ಮ ಕುಟುಂಬ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಕ್ಲೀನ್ ಮಾಡಿ ಮಿಲ್ಲಲ್ಲಿ ಅಕ್ಕಿ ಮಾಡಿ ಕೈಯಲ್ಲೇ ನಾವು ಕ್ಲೀನ್ ಮಾಡೋದು, ಅಕ್ಕಿ ಮಾಡಿದ್ರೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿ 270 ರೂಪಾಯಿ ಹಂಗೆ ನಾವು ಅಕ್ಕಿ ಮಾರಾಟ ಮಾಡಿದ್ವಿ ಆ ಟೈಮಲ್ಲಿ. ನಮ್ಮ ಬೇರೆ ಬೇಳೆ ಕೈ ಕೊಟ್ಟರು ನನಗೆ ಸಿರಿಧಾನ್ಯ ಕೈ ಕೊಡಲಿಲ್ಲ, ಅದರಿಂದ ತುಂಬ ಉಪಯೋಗ ಆಯಿತು, ನಮ್ಮ ಮನೆ ಬಳಕೆಗಾಯಿತು. ಅವತ್ತಿನ ರೇಟಲ್ಲಿ 270 ರೂಪಾಯಿಗೆ ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಒಂದು ಖುಷಿ, ಅಷ್ಟು ಅನುಭವ ಅದರಿಂದ ಅನುಭವಿಸಿದ್ದೀವಿ. ಜೊತೆಗೆ ಈಗ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಎಲ್ಲಿ ಬೋರ್ವೆಲ್ಗಳು ವಿಫಲವಾದವು ಆ ಒಂದು ಸಂದರ್ಭದಲ್ಲಿ ಬಹುಶಃ ಈ ಬೆಳೆ ನಿಮ್ಮ ಕೈ ಚೆನ್ನಾಗಿ ಹಿಡಿತು. ಹೌದು ಸರ್. ಅಲ್ವಾ? ಹೌದು. ಆಮೇಲೆ ನೀವು ಮುಂದುವರಿಸ್ತಾ ಹೋದ್ರಿ? ಮುಂದುವರಿಸ್ತಾ ಹೋದ್ವಿ. ಪಕ್ಷಿಗಳ ಕಾಟ ಜಾಸ್ತಿ ಆಯ್ತು, ಸಿಕ್ಕಾಪಟ್ಟೆ ಪಕ್ಷಿಗಳ ಕಾಟ ಜಾಸ್ತಿ. ನಮ್ಮಲ್ಲಿ ನವಿಲುಗಳು ಜಾಸ್ತಿ, ಆ ಗೊನೆಯನ್ನೆಲ್ಲ ಕಟ್ ಮಾಡಿ ತಿನ್ಬಿಡ್ತದೆ. ಅಂದ್ರೆ ಬೆಳೆದಿದ್ರಲ್ಲಿ ನಮ್ಗರ್ದ ಅವಕ್ಕರ್ಧ, ಇಬ್ಬರಿಗೂ ಅರ್ಧ ಅರ್ಧ, ಆದ್ರೂ ಖುಷಿ ಇರುತ್ತೆ. ಈಗಲೂ ಹಾಗೆ ಇದೆ? ಈಗಲೂ ಹಾಗೆ ಇದೆ ಸರ್. ಈಗ ನೀವು ರಾಗಿ ಮಧ್ಯೆ ಹಾಕದಾಗ್ಲೂ ರಾಗಿಗೂ ತೊಂದರೆ ಆಗುತ್ತೆ? ರಾಗಿಗೇನು ತೊಂದರೆ ಆಗಲ್ಲ, ಕರೆಕ್ಟ್ ಆಗಿ ಅದೇ ಸಾಲ ಬಂದು ತಿಂತಾವು. ಬಹುಶಃ ಅವುಗಳಿಗೆ ಇದರ ಮಹತ್ವ ಗೊತ್ತಿರಬೇಕು. ಹೌದು ಸರ್. ಈಗ 2022ನೇ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿದೆ ಅಲ್ವಾ. ಈ ಸಂದರ್ಭದಲ್ಲಿ ಸಿರಿಧಾನ್ಯಕ್ಕೆ ಇರುವಂತ ಅವಕಾಶಗಳು ಮತ್ತೆ ಅದರ ಕೃಷಿಯ ತಾಂತ್ರಿಕತೆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ವೀರಜಪ್ಪ. ಸರಿ ಸರ್, ಆಯ್ತು ಮಾಡ್ಕೊಳ್ಳೋಣ ಸರ್. ಅಂದ್ರೆ ನಮಗೆ ಇವಾಗ 2022ಕ್ಕೆ ಸಿರಿಧಾನ್ಯ ವರ್ಷ ಅಂತ ಏನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರದಿಂದ, ಅವರು ಮಾಡಿಕೊಡ್ಲಿ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಸಿರಿಧಾನ್ಯದಿಂದ BP ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ಮಾರಕ್ ಬೇಡ, ನಮ್ಮ ಮನೆ ಬಳಕೆಗಾದ್ರೂ ನಾವು ಬೆಳ್ಕೊಂಡು ತಿನ್ಬೇಕು. ಅಂದ್ರೆ ರಾಗಿ ಅಷ್ಟು ಹೇಳಿ ಬರಲ್ಲ, ರಾಗಿ ನಮ್ಗೆ ಒಂದ್ ಎಕರೆನಲ್ಲಿ 10 ಕ್ವಿಂಟಲ್ ಬರುತ್ತೆ ಅಂದ್ರೆ 10 ಕ್ವಿಂಟಲ್ ನಮ್ಗೆ ಉಪಯೋಗಕ್ಕಾಗುತ್ತೆ. ಆದ್ರೆ ಸಿರಿಧಾನ್ಯದಲ್ಲಿ ನಮ್ಗೆ 10 ಕ್ವಿಂಟಲ್ ಬೆಳೆದ್ರೆ ನಮ್ಗೆ ಉಪಯೋಗ ಬರೋದೇ 5 ಕ್ವಿಂಟಲ್. ಅದರಿಂದ ಅದಕ್ಕೆ ತುಂಬಾ ದುಬಾರಿ ರೇಟ್ಗಳು ಜಾಸ್ತಿ ಇರುತ್ತೆ. ಅದು ಸಿಪ್ಪೆ ತೆಗೆದು ನಾವು ಅಕ್ಕಿ ಮಾಡಿ ಊಟಕ್ಕೆ ರೆಡಿ ಬರೋ ಅಷ್ಟರಲ್ಲಿ ನಮ್ಗೆ 10 ಕ್ವಿಂಟಲ್ ಇರೋ ಧಾನ್ಯ 5 ಕ್ವಿಂಟಲ್ ಬಂದು ನಿಲ್ಲುತ್ತದೆ. ಈ ತರ ಇರುತ್ತೆ. ಅಟ್ಲೀಸ್ಟ್ ನಾವು ಮಾರಾಟಕ್ಕಾದ್ರೆ ಲಾಸ್ ಆಗುತ್ತೆ ಅನ್ನೋಂಥವ್ರು ಮನೆ ಬಳಕೆಗಾದ್ರೂ ಬೆಳ್ಕೊಳ್ಳಿ ಅನ್ನೋದೊಂದು ನಮ್ಮ ಆಶಯ. ಬಿತ್ತನೆಗಳು ಕೆಲವೊಂದು ಒಂದು 3-4 ವೆರೈಟಿ ಬಿತ್ತನೆಗಳಿದೆ, ಬೇಕಾದ್ರೆ ಬಿತ್ತನೆ ಕೊಡ್ತೇನೆ. ಕೊನೆ ನನ್ನ ಫೋನ್ ನಂಬರ್ ಕೊಡ್ತೇನೆ, ಬಂದು ಬೇಕಂದವರು ಬಿತ್ತನೆ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಈಗ ನವಣೆ ಬಗ್ಗೆ ಚರ್ಚೆ ಮಾಡೋಣ. ಈ ಬೆಳೆಯನ್ನ ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು, ಇದು ಹೇಗೆ ರಾಗಿ ಬೆಳೆಗಿಂತ ಭಿನ್ನವಾಗಿರುತ್ತೆ? ಸರಿ, ನವಣೆ ಅನ್ನೋದನ್ನ ನಮ್ಮ ತಾತ ಮತ್ತೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾ ಇರ್ಬೇಕಾದ್ರೆ ಜಮೀನಲ್ಲಿ ಎಲ್ಲಿ ನೀರ್ ನಿಲ್ಲುತ್ತೋ ಅಲ್ಲಿ ಬೇರೆ ಬೆಳೆಗಳು ಬರಲ್ಲ ಅನ್ನೋ ಉದ್ದೇಶಕ್ಕೆ ಆ ನೀರ್ ನಿಂತ್ಕೊಳ್ಳುವಂತ ಜಾಗದಲ್ಲಿ ತಗೊಂಡೋಗಿ ಇದನ್ನ ನವಣೆ ಚೆಲ್ತಾ ಇದ್ರು, ಚೆಲ್ಬಿಟ್ಟು ನವಣೆ ಬೆಳೀತಿದ್ರು. ಅದು ನಮ್ಗೆ ತುಂಬಾ ಬಾಲ್ಯದ ನೆನಪದು. ಅದನ್ನ ಹೋಗಿ ನಾವು ಅಲ್ಲಿ ಬಿಡ್ಸಕ್ ಹೋದಾಗ ಕೊನೆ ಎಲ್ಲ ಹಿಂಗ್ ಬಾಕೊಂಡಿರೋದು, ಅದನ್ನ ನೋಡಕ್ಕೆ ಒಂದು ಖುಷಿ ಇರೋದು. ಆಮೇಲೆ ಕೊನೆಗೆ ಎಲ್ಲ ನವಣೆನ ಬಿಟ್ಬಿಟ್ರು. ಮುಂಚೆ ನಮ್ಗೆ ಹಬ್ಬ ಬಂತು ಅಂತಂದ್ರೆ ನವಣಕ್ಕಿ ದೋಸೆ, ಇವಾಗ ಬಿಡಿ ಎಲ್ಲ ದೋಸೆ ಇಡ್ಲಿ ಎಲ್ಲ ಕಾಮನ್ ಆಗ್ಬಿಡಿದೆ ಜನಕ್ಕೆ. ಅವಾಗ ನವಣಕ್ಕಿ ದೋಸೆ ಜೋಳದ ದೋಸೆ ಬಿಟ್ರೆ ನಮಗೆ ಇನ್ನೇನು ಬೇರೆ ಇಲ್ಲ, ಇರ್ಲಿಲ್ಲ. ಆತರ ಇತ್ತು. ಅದನ್ನ ಎಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳೆನೂ ಬರಲ್ಲ, ನೀರ್ ನಿಂತ್ಕೊಂಡು ಹಾಳಾಗತ್ತೆ ಅನ್ನೋಂತ ಜಾಗದಲ್ಲಿ ಅದನ್ನ ಬೆಳೀತಾ ಇದ್ರು. ಆದ್ರೆ ಇವತ್ತು ಹಂಗಿಲ್ಲ. ಪ್ರತಿ ಜಮೀನಲ್ಲೂ ಯಾವ ಮಣ್ಣಾಗಿರ್ಲಿ, ಅದು ಕಪ್ಪು ಮಣ್ಣಾಗಿರ್ಲಿ, ಕೆಂಪು ಮಣ್ಣಾಗಿರ್ಲಿ, ಯಾವುದೇ ಮಣ್ಣಾಗಿರ್ಲಿ, ನವಣೆ ಬೆಳಿಬಹುದು. ನವಣೆ ಬೆಳೆಯೋದಕ್ಕೆ ಯಾವ್ದು ಇದೇ ತರ ಮಣ್ಣು ಬೇಕು ಅಂತ ಏನಿಲ್ಲ. ಅದರಲ್ಲೂ ಎಷ್ಟು ತಳಿಗಳು ಏನಾದ್ರು ಬಂದಿವ್ಯಾ, ಎಷ್ಟು ತಳಿಗಳಿವೆ ಸರ್? ನನಗೆ ಗೊತ್ತಂಗೆ ಒಂದು ಜಡೆ ನವಣೆ ಅಂತ ಬರ್ತಿತ್ತು, ಅದೊಂದು ಇಳುವರಿ ಚೆನ್ನಾಗಿ ಬರುತ್ತಿತ್ತು ಜಡೆ ನವಣೆ. ಇನ್ನೊಂದು ಮಾಮೂಲಿ ನಾಟಿ ನವಣೆ ಸ್ವಲ್ಪ ತೆನೆ ಸಣ್ಣ, ಜಡೆ ನವಣೆ ಆದ್ರೆ ಇಳು ಜಾಸ್ತಿ ಬರುತ್ತೆ. ನನಗೆ ಗೊತ್ತಮಟ್ಟಕ್ಕೆ ಎರಡಿದೆ. ಎಷ್ಟು ಅವಧಿ, ಬೆಳೆ ಅವಧಿ ಎಷ್ಟದು ಸರ್? ಅದು ಬೆಳೆ ಅವಧಿ ಬಂದು 2.5 ತಿಂಗಳು, 2-50 ಬಿತ್ತನೆ ಹಾಕಿದ್ರೆ ನಮ್ಗೆ 2.5 ತಿಂಗಳಿಗೆ ಅದು ಕಟ್ ಆಗ್ಬರುತ್ತೆ. ಅಲ್ಲಿಗೆ ಬಹಳ ಕಡಿಮೆ ಅವಧಿ, ಅಲ್ಪಾವಧಿ ಬೆಳೆ ಅಂತ. ಅಲ್ಪಾವಧಿ ಬೆಳೆ, ಅದರಲ್ಲಿ ಒಂದು 60% ಮಳೆ ಆದ್ರೂ ನವಣೆ ಬೆಳಿಬಹುದು, ನವಣೆ ಬರುತ್ತೆ. ನವಣೆ ಆಯ್ತು. ಆಮೇಲೆ ಮುಂದೊಂದು ಆರ್ಕ ಬಂದಿ ಸರ್, ಅದು 5 ತಿಂಗಳ ಬೆಳೆ. ಅದನ್ನ ಸ್ವಲ್ಪ ನಾವು ಕೇರ್ ಆಗಿ ತಗೊಂಡ್ ಮಾಡ್ಬೇಕು. ನಾವು ಒಂದು ಬೆಳೆ ತೆಗೆದು ಎರಡನೇ ಬೆಳೆಗೆ ನಾವು ಹಾಕ್ತೀವಿ ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ಕೈ ಕೊಟ್ರೆ ಅದು ಬೆಳೆ ಬರೋದಿಲ್ಲ, 5 ತಿಂಗಳ ಬೆಳೆ. ಆದ್ರೆ ಅದೊಂದು ಅಡ್ವಾಂಟೇಜ್ ಏನಂದ್ರೆ ಅದನ್ನ ಯಾವುದೇ ಹಂದಿಗಳು ತಿನ್ನಲ್ಲ, ಪಕ್ಷಿಗಳು ತಿನ್ನಲ್ಲ, ಯಾವುದು ತಿನ್ನಲ್ಲ. ಆದ್ರೆ ಬೆಳೆ ತೆಗಿಯಕ್ ಮಾತ್ರ 5 ತಿಂಗಳು ಬೇಕು. ಅದು ಬಂದು ನಮ್ಗೆ 1 ಎಕರೆ ನಾವು ಆರ್ಕ ಮಾಡ್ತೀವಿ ಅಂತಂದ್ರೆ 1-8-10 ಕ್ವಿಂಟಲ್ ವರೆಗೆ ಇಳು ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್. ಅದು ಮಳೆ ಆಶ್ರಿತ, ಮಳೆ ಬೇಕು ಸರ್. ಮಳೆ ಆಗ್ಲಿಲ್ಲ ಅಂತಂದ್ರೆ ಆಗಲ್ಲ, ಮಳೆ ಬೇಕು. ಅದು ಸಿರಿಧಾನ್ಯದಲ್ಲಿ ಅದು ಒಂದು ಧಾನ್ಯ, ತುಂಬಾ ಚೆನ್ನಾಗಿದೆ. ಆದ್ರೆ 5 ತಿಂಗಳ ಬೆಳೆ, 5 ತಿಂಗಳಿಗಿಂತ ಮುಂಚೆ ಬರೋದಿಲ್ಲ ಅದು. ಹಾರ್ಕ ಆದ್ಮೇಲೆ ಮುಂದೆ ಊದಲು, ಇದು ಊದಲು ಬಂದಿ ಸೇಮ್ ನವಣೆ ಬಂದಂಗೆನೆ ತೆನೆ. ಒಂದು ಬೀಜ ಹಾಕಿದ್ರೆ ಅದು ಊದಲು, ಆ ಒಂದು ಬೀಜದಿಂದ ತೆಂಡೆ ಹೊಡೆದು 8-10 ಗೊನೆ ಕಡಿತದೆ. ಅದು ಸಾಲಿಂದ ಸಾಲಿಗೆ 2 ಅಡಿ ತನಕ ಗ್ಯಾಪ್ ಬಿಟ್ಟು ಕೊಟ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದ್ ಸಾಲಿಂದ ಒಂದ್ ಸಾಲಿಗೆ 2 ಅಡಿ ಬಿಡಬೇಕು. ರಾಗಿ ಬಿಡ್ತೀವಿ ಆತರ 1 ಅಡಿಗೆ ಒಂದ್ ಸಾಲ ಹಾಕಿದ್ರೆ ನಮ್ಗೆ ಒತ್ತೊತ್ತಾಗುತ್ತೆ, ಇಳು ಕಡಿಮೆ ಆಗುತ್ತೆ. ಸಾಲಿಂದ ಸಾಲಿಗೆ 2 ಅಡಿ ಬಿಟ್ಟು ಹಾಕಿದ್ರೆ ತುಂಬಾ ಗುಣ ಚೆನ್ನಾಗಿ ಬರುತ್ತೆ, ಇಳುವರಿನು ತುಂಬಾ ಚೆನ್ನಾಗಿ ಬರುತ್ತೆ. ಅದು ನಾವು ಕಟಾವ್ ಮಾಡಬೇಕಾದ್ರೆ ತೆನೆ ಆರಿಸ್ಕೊಳ್ಳೋದು ಉತ್ತಮ. ಕಡ್ಡಿ ಕುಯ್ದು ನಾವು ಒಕ್ಕಣೆ ಮಾಡೋಕ್ಕಾಗಲ್ಲ, ತೆನೆ ಆರಿಸ್ಕೊಂಡು ಒಕ್ಕಣೆ ಮಾಡ್ಕೊಂಡ್ರೆ ಒಳ್ಳೇದು. ಅದು ಒಂದು ನಮ್ಗೆ 1 ಎಕರೆನಲ್ಲಿ 8-10 ಕ್ವಿಂಟಲ್ ಅದನ್ನು ಇಳುವರಿ ಬರುತ್ತೆ. ಅದು ಚೆನ್ನಾಗಿದೆ. ಅದು ಸಹ ಈ ರಾಗಿ ತರಾನೇ ಪ್ರದೇಶಕ್ಕೆ ಸೂಕ್ತವಾದದ್ದು ಸರ್. ಅದು ಕೂಡ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಬೆಳೀತದೆ. ಬೆಳೆ ಅವಧಿ, ಅದು 2.5 ತಿಂಗಳು. ಮುಂದೊಂದು ಸಾಮೆ ಸರ್. ಸಾಮೆ ಬಂದು ನಾನು ಒಂದು ಮೊದಲನೇ ವರ್ಷ 2019ರಲ್ಲಿ ಮಾತ್ರ ನಾನು ಟ್ರೈ ಮಾಡಿದೆ. ಅದು ನನ್ಗೆ ಸ್ವಲ್ಪ ಸರಿ ಬರಲಿಲ್ಲ. ಅದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಎಲ್ಲಾದ್ರೂ ಸುಮ್ ಟ್ರೈ ಮಾಡಿದ್ನಿ, ಯಾವ್ದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಏನ್ ಕಾರಣ ಅಂತ ಗೊತ್ತಾಯ್ತಾ ನನಗೆ? ಕಾರಣ ಅನ್ನೋದು ಏನು ಅಂತ ನಾನು ತಿಳ್ಕೊಳಕ್ ಆಗ್ಲಿಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳೆಲ್ಲ ಓಡಾಡ್ಬಿಡೋದು, ಎಲ್ಲ ನೆಲಕ್ಕೆ ಕುಂತ್ ಬಿಡೋದು. ನವಿಲುಗಳೆಲ್ಲ ಓಡಾಡೋ ಜಾಗದಲ್ಲಿ ಮೇಲ್ಗಡೆ ಹೇಳ್ತಾ ಇರ್ಲಿಲ್ಲ. ಅದೊಂದ್ ಬಿಟ್ರೆ ನನಗಿನ್ ಬೇರೆ ಏನಂತ ಅನಿಸ್ಲಿಲ್ಲ. ಎಲ್ಲ ಪಕ್ಷಿಗಳನ್ನ ನನಗೆಲ್ಲ ಹಾಳು ಮಾಡ್ಬಿಡೋದು. ಹಂಗಾಗಿ ಅದೊಂದ್ ವರ್ಷ ನನಗೆ ಹಾಕಿದ್ದಕ್ಕೂ ಕೂಡ ನನಗೇನು ಕೈ ಸಿಗ್ಲಿಲ್ಲ. ನೀವು ಸಾಮೆ ಬೆಳಿಲಿಲ್ಲ? ಇಲ್ಲ, ಮತ್ತೆ ನನ್ನ ಸಾಮೆ ಹಾಕಕ್ ನಾನು ಪ್ರಯತ್ನ ಪಡಲಿಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ತೋಟಗಳು ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ, ನವಿಲುಗಳೆಲ್ಲ ಸೇರೋವಂಥ ಜಾಗಗಳೇ ನಮ್ಮ ಜಾಸ್ತಿ ಇರೋದು. ಹಂಗಾಗಿ ನವಿಲುಗಳು ಏನ್ ಮಾಡುತ್ತೆ, ಅದು ಸ್ವಲ್ಪ ಹುಲ್ ಬೆಳೆಯಂಗೆ ಬೆಳೀತದೆ, ಅಷ್ಟು ಪುಷ್ಟವಾಗಿ ಬೆಳೆಯಲ್ಲ ಅದು ಸಾಮೆ. ಹಾಗಾಗಿ ಅದನ್ನ ಎಲ್ಲ ಭೂಮಿಗೆ ಸೇರಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತದೆ. ಹಂಗಾಗಿ ನಾನು ಸ್ವಲ್ಪ ಸಾಮೆ ಅದೊಂದನ್ನ ನಾನು ಕೈಬಿಟ್ಟೆ. ಆಗಲ್ಲ, ಇದು ನಾನು ಬೆಳೆದ್ರೂ ನನಗೆ ಪಕ್ಷಿಗಳನ್ನ ಇದನ್ನ ನಾನು ಕೊಡಲ್ಲ, ಇದನ್ನ ನಾನು ಬಿಟ್ಟು ಅದನ್ನ ಕೈಬಿಟ್ಟೆ. ಆಮೇಲೆ ಇನ್ನೂ ಕೊರಲೆ ಕೊರಲೇನು ಬೆಳೆದಿದ್ದೀರಾ? ಕೊರಲೇನು ಬೆಳೆದಿದ್ದೀನಿ ಸರ್. ಕೊರಲೇನು ನಾನು ನಂದೇ ಒಂದು ಎಕರೆ ಜಮೀನಲ್ಲಿ ಬೆಳೆದಿದ್ದೀನಿ, ಮತ್ತೆ ಅದ್ರ ಜೊತೆಗೆ ನಾನು ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಲ್ಲಿ ಕೊರಲೆ ಚೆನ್ನಾಗುತ್ತೆ ಅಂತ ಕೊರಲೆ ಬೆಳೆದಿದೆ. ಏನು ಅಷ್ಟೊಂದು ಪ್ರೀತಿ ಕೊರಲೆ ಕಂಡ್ರೆ? ನನಗೆ ತುಂಬಾ ಇಷ್ಟ ಸರ್. ತುಂಬಾ ಸುಲಭನಾ? ತುಂಬಾ ಸುಲಭ ಅದು. ಕೊರಲೆ ಪಕ್ಷಿಗಳು ಹಾಳು ಮಾಡ್ಲಿಲ್ಲ ಅಂತಂದ್ರೆ ನನ್ಗೆ ಅದರಲ್ಲಿ 100% ನನ್ನ ರಾಗಿಗಿಂತ ಮೇಲದು. ರಾಗಿಗಿಂತ ಸುಲಭ. ಇದು ಎಷ್ಟು ಅವಧಿ? ಅದು 2.5 ತಿಂಗಳು ಸರ್. ಎರಡೂವರೆ ತಿಂಗಳಲ್ಲಿ ಕಟ್ ಆಗಿ ಬರುತ್ತೆ. ತುಂಬಾ ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂದು 10-12 ಕ್ವಿಂಟಲ್ ಇಳುವರಿ ಬರುತ್ತೆ. ಸ್ವಲ್ಪ ಮಳೆ ಕೇಳುತ್ತೆ. ಮತ್ತೆ ಬಿತ್ತನೆ ಸ್ವಲ್ಪ ಎಲ್ಲ ಮಾಡ್ಬೇಕಾದ್ರೆ ತೆಳುವಾಗೇ ಇರಬೇಕು. ಪೈರ್ ಅಲ್ಲೊಂದು ಪೈರ್ ಇಲ್ಲೊಂದು ಪೈರ್ ಇದೆ, ನಂಗೆ ಇದ್ರೇನೆ ತೆಂಡೆ ಹೊಡೆದು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಗೊನೆ ಬಂದು ಭತ್ತದ ಗೊನೆ ತರಾನೆ ಬರುತ್ತೆ. ಅದರದ್ದು ಹುಲ್ಲು ಚೆನ್ನಾಗಿ ಇಟ್ಕೊಂಡ್ರೆ ಹಸುಗಳ ಹುಲ್ಲಾಗುತ್ತೆ. ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಈ ಎಲ್ಲ ಒಂದು ಸಿರಿಧಾನ್ಯಗಳು ನಾವು ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ, ಇದರ ಹುಲ್ಲನ್ನು ಸಹ ನಾವು ರಾಗಿ ಹುಲ್ಲಿನ ತರನೇ ಬಳಕೆ ಮಾಡಬಹುದು. ಹಸುಗಳಿಗೆ ಬಳಕೆ ಮಾಡಬಹುದು. ನವಣೆ ಕಡ್ಡಿ ಅದನ್ನ ಎತ್ತಿ ಮೆದಾಗ ಹಾಕೊಂಡ್ರೆ ಒಣಕಡ್ಡಿನ ತರದ ಹಾಕಿ ತಿಂತವೆ, ಊದಲು ಕಡ್ಡಿನ ತಿಂತವೆ. ಇಲ್ಲಿ ಸವಾಲುಗಳು ಅಂದ್ರೆ ಏನು ಸರ್? ಇಲ್ಲಿ ಸವಾಲುಗಳು ಅಂತಂದ್ರೆ ನಾವು ಪಕ್ಷಿಗಳು ಕಾಯೋದೆ ಒಂದು ಸವಾಲು. ನಾವು ಈ ಕಡೆ ಮೂಲೆಯಿಂದ ಅಟ್ಟಿಸ್ಕೊಂಡು ಹೋದ್ರೆ ಇನ್ನೊಂದು ಮೂಲೆಯಲ್ಲಿ ಹೋಗಿ ಕುಂತಿರ್ತವೆ. ಪಕ್ಷಿಗಳದೊಂದು ಪ್ರಾಬ್ಲಮ್ ಬಿಟ್ರೆ ಸಿರಿಧಾನ್ಯಕ್ಕೆ ಯಾವುದೇ ತರದ್ದು ತೊಂದರೆ ಇಲ್ಲ. ನಾವು ಬೆಳೀಲಿಕ್ಕೆ ಸಿರಿಧಾನ್ಯ ನಮ್ಮ ರಾಗಿಗಿಂತ ಸುಲಭ. ಅದು ಒಕ್ಕಣೆ ಮಾಡೋದಕ್ಕೂ ಅಷ್ಟೇನೆ, ಬೆಳೆಯೋದಕ್ಕೂ ಅಷ್ಟೇನೆ, ರಾಗಿಗಿಂತ ಸುಲಭವಾಗಿದೆ. ಆದ್ರೆ ಅದ್ರ ಪಕ್ಷಿಗಳ ತಡ್ಕೊಳ್ಳೋದೇ ಒಂದು ಕಷ್ಟ. ಅಷ್ಟು ಬಿಟ್ರೆ ನಮ್ಗೆ ಬೇರೆ ಇನ್ಯಾವುದು ಸವಾಲಿಲ್ಲ. ಅದು ನಿಮ್ಮ ಪ್ರದೇಶದಲ್ಲಿ ಪಕ್ಷಿಗಳ ಒಂದು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಕ್ಷಿಗಳ ಕಾಟ ಜಾಸ್ತಿ. ಒಂದ್ ವೇಳೆ ಅದಿಲ್ಲ ಅನ್ನೋ ಹಾಗಿದ್ರೆ ಇಡೀ ಊರೇ ಸಿರಿಧಾನ್ಯಮಯ ಆಗ್ಬಿಟ್ರದು. ಇನ್ನು ನೀರಾವರಿಯಲ್ಲಿ ಇದನ್ನ ಬೆಳೆಯೋದಕ್ಕೆ ಅವಕಾಶಗಳು ಯಾವ ತರ ಇರುತ್ತೆ? ಲಾಭದಾಯಕ ಅಂತ ಅನ್ಸುತ್ತಾ ಸರ್? ಇದು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳೆ ಬೆಳಿತೀವಿ. ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೆ ಊಟಕ್ಕಾದ್ರೂ ನಾವು ಮಾಡ್ಕೋಬೇಕು ಅನ್ನೋದೊಂದು ನಮ್ಮಲ್ಲಿ ಆಸಕ್ತಿ ಇರಬೇಕು. ನಾನು ಬೆಳಿಬೇಕು, ನನ್ನ ಮನೆ ಊಟಕ್ಕಾದ್ರೂ ನಾನು ಮಾಡಬೇಕು ಅನ್ನೋದೊಂದು ಆಸಕ್ತಿ ಇರಬೇಕು. ಮತ್ತೆ ಲಾಭದಾಯಕವಾಗಿ ನಾನು ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಇದೆ. ನೀರಾವರಿನಲ್ಲಿ ನಮ್ಗೆ ಅಗತ್ಯ ಇಲ್ಲ. ಒಂದು ನೀರು ಅಥವಾ ಎರಡು ನೀರು ಕೊಟ್ಟರೆ ನಮಗೆ ಮಳೆ ಇಲ್ಲದೆ ಹೋದಾಗ ಸಾಕು. ಅಷ್ಟು ಬಿಟ್ಟರೆ ನೀರಾವರಿಗೇನು ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಬೆಳ್ಕೊಂಡ್ರೆ ನಮ್ಗೆ ಸಾಕಾಗತ್ತೆ. ಆದ್ರೆ ಇದು ಸ್ವಲ್ಪ ಕೆಲವರಿಗೆ ಇದೇನೋ, ರಾಗಿ ಆದ್ರೆ ನಮ್ಗೇನು ಕೆಲಸನೇ ಇರಲ್ಲ. ರಾಗಿ ಬಿಟ್ಬಿಟ್ರೆ ಒಂದೆರಡು ಕುಂಟೆ ಹೊಡೆದ್ಬಿಟ್ಟು ಆಮೇಲೆ ಕುಯ್ಕೊಂಡು ಹೆಂಗ ಮಾಡ್ಕೊಬೋದು, ಇದು ತುಂಬಾ ಕಷ್ಟ ಅನ್ಸುತ್ತೆ ಅಂತ ಹೇಳ್ಬೋದು. ಆದ್ರೆ ನನಗೆ ರಾಗಿಗಿಂತ ಸಿರಿಧಾನ್ಯ ನನಗೆ ಕಷ್ಟ ಇಲ್ಲ. ಪಕ್ಷಿಗಳನ್ನು ನೋಡ್ಕೊಂಡ್ರೆ ಸಾಕು. ಪಕ್ಷಿಗಳು ಬರಲಿಲ್ಲ ಅಂತಂದ್ರೆ ಬಂಪರ್ ಬೆಳೆ. ಇನ್ನು ಮಾರುಕಟ್ಟೆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಈ ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ ಇವುಗಳಿಗೆ ಮಾರಾಟದ ವ್ಯವಸ್ಥೆಯಲ್ಲಿ ಹೆಚ್ಚು ಲಾಭವನ್ನ ಯಾವ ಬೆಳೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಸರ್, ನಾವು ಹೆಚ್ಚು ಲಾಭ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಿರಿಧಾನ್ಯದಲ್ಲಿ ಕೊರಲೆ. ಕೊರಲೆ ಅಕ್ಕಿ ಮಾಡೋದು ಸುಲಭ ಇದೆ. ಅದನ್ನ ಅಕ್ಕಿ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ನಮ್ಗೆ ತುಂಬಾ ಸುಲಭ ಇದೆ. ಅದನ್ನ ಬಿಟ್ರೆ ನಮ್ಮ ಈ ಪ್ರದೇಶದಲ್ಲಿ ಹೊಂದ್ಕೊಂಡಂತದ್ ನವಣೆ. ಇಳುವರಿ ದೃಷ್ಟಿಯಿಂದ ಹೋದ ಕೊರಲೇನು ಚೆನ್ನಾಗಿದೆ ಸರ್. ಕೊರಲೆ ಏನ್ ತೊಂದರೆ ಇಲ್ಲ. ಎಕರೆಗೆ ಒಂದ್ 10 ಕ್ವಿಂಟಲ್ ಕೊರಲೆ ಆಗೇ ಆಗುತ್ತೆ. ಮಾಡ್ಕೊಬಹುದು. ಅಂತೂ ಒಬ್ಬ ಬಾಲನ್ ಮೂಲಕ ನಿಮಗೆ ಏನು ಮಾಹಿತಿ ಸಿಕ್ತು, ಅಲ್ಲಿಂದ ನೀವು ಒಂದ್ ರೀತಿ ಸಿರಿಧಾನ್ಯಗಳ ಹಿಂದೆ ಹೋದ್ರಿ. ಹೌದು ಸರ್. ಗರಿಷ್ಠ ಇಳುವರಿಯನ್ನ ಪಡೆದು ಒಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಪ್ರಶಸ್ತಿ ಪತ್ರವನ್ನು ಬಂತು. ಹೌದು ಸರ್. ಈಗ 2022 ಸಿರಿಧಾನ್ಯಗಳ ವರ್ಷ ಅಂತ ಮಾಡಿರುವಂತ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹಗಳು, ಜೊತೆಗೆ ಈ ಬಗ್ಗೆ ಇನ್ನಷ್ಟು ತಳಿ ಆಗ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಿ ಇದನ್ನ ಬೆಳೀತಾ ಇದ್ರೆ ಆ ಬಗ್ಗೆ ಮಾಹಿತಿ ಆಗ್ಬೋದು, ಸಿಗುವಂತ ಅವಕಾಶಗಳಿರುತ್ತೆ. ನಿಮ್ಗೆ ಏನೆಲ್ಲ ನಿರೀಕ್ಷೆಗಳಿದೆ? ಈಗ ಸಾಮೆ ಯಾಕೆ ಅದು ನಿಮ್ಮಲ್ಲಿ ತೊಂದರೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಅದಕ್ಕೆ ಏನಾದ್ರು ಕಾರಣ ಕಂಡುಕೊಂಡ್ರೆ ಹೇಗೆ? ಸರ್, ನಮ್ಗೆ ಪಕ್ಷಿಗಳ ಕಾಟ. ಮೇಲ್ಗಡೆ ಬಂದು ನವಿಲುಗಳು ಓಡಾಡ್ಬಿಟ್ರೆ ಅದು ಹುಲ್ಲು ಮೇಲ್ ಹೇಳೋದೇ ಇಲ್ಲ. ಅದು ಭಾರಕ್ಕೆ ಅದ ನೆಲಕ್ಕೆ ಹೋಗಿ ಕುಂತು ಬಿಡುತ್ತೆ. ಅದೊಂದು ನನಗೆ ತುಂಬಾ ಪ್ರಾಬ್ಲಮ್. ಅದು ಒಳಗಡೆ ಎಲ್ಲ ಓಡಾಡ್ಬಿಡುತ್ತೆ ನವಿಲುಗಳು ಓಡಾಡೋದಾಗ ಅದು ಹುಲ್ಲು ಮೇಲ್ಗಡೆ ಹೇಳೋದೇ ಇಲ್ಲ. ಹಂಗಾಗಿ ನನಗೆ ಎರಡೂವರೆಯಿಂದ ಮೂರು ತಿಂಗಳು ಬರೋ ಬೆಳೆನ ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಕರೀದಿನಿ. ಅದು ಬೆಳೆ ಕೈಗೆ ಸಿಗಲಿಲ್ಲ. ಹಂಗಾಗಿ ಅದೊಂದನ್ನ ಮಾತ್ರ ನಾನು ಬೆಳೆಯಕ್ಕೆ ಆಗಲ್ಲ, ಇದು ಹುಲ್ಲು ಸ್ವಲ್ಪ ತೆಂಡೆ ಭಾರ ಹೊತ್ತು ನಿಲ್ಲ ಇದು ಅನ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ. ಇನ್ನು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಇರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ಅದರ ಪ್ರೋಸೆಸಿಂಗ್ ತುಂಬಾ ಕಷ್ಟ, ತುಂಬಾ ಕಷ್ಟ ಅಂತ. ಮತ್ತೆ ಅವ್ರಿಗೆ ಏನಂದ್ರೆ ಇವತ್ತು ಜನರಿಗೆ ಬೆಳಿಲಿಕ್ಕೆ ಇವತ್ತು ಬೆಳಿಬೇಕು ತಗೊಂಡು ನಾಳೆ ಮಾರಾಟ ಮಾಡಬೇಕು, ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ನಾನೇ ಕೆಲವರು ಬಿತ್ತನೆ ಕೊಟ್ಟು ನಾನೇ ಕೊಂಡ್ಕೊಂಡಿದ್ದೀನಿ, ಅವ್ರು ಬೆಳೆ ಬೆಳೆದಿದ್ದನ್ನ ನಾನೇ ಕೊಂಡ್ಕೊಂಡಿದ್ದೀನಿ. ಅಲ್ಲ, ಏನು ಸಮಸ್ಯೆಗಳು ಅಂದ್ರೆ ಯಾವ ತರ ಅಷ್ಟು ಕಷ್ಟನಾ, ಅದಕ್ಕೆ ಏನು ಪರಿಹಾರ ಇದೆ? ಅಷ್ಟು ಕಷ್ಟ ಏನಿಲ್ಲ ಸರ್, ಅದಕ್ಕೆ ಬೆಳಿಲಿಕ್ಕೆ ಏನು ಕಷ್ಟ ಇಲ್ಲ, ಬೆಳೆದ್ಬಿಡ್ತಾರೆ. ನಾವು ಮಾರಾಟ ಮಾಡ್ಬೇಕಂದ್ರೆ ಹೊತ್ಕೊಂಡು ಅದನ್ನ ಯಾರು ತಗೊಳ್ಳಲ್ಲ. ಮತ್ತೆ ಅಕ್ಕಿ ಮಾಡಬೇಕು, ಅಕ್ಕಿ ಮಾಡೋಕೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಮಿಷಿನ್ಗಳಿಲ್ಲ, ನಾವು ಹ್ಯಾಂಡ್ ವರ್ಕ್ ಕೈಯಲ್ಲೇ ಮಾಡಬೇಕು, ಕೈಯಲ್ಲೇ ಕುಟ್ಟಿ ಅದನ್ನ ಹೊಟ್ಟೆನ ಬೇರ್ಪಡಿಸ್ಬೇಕು. ಮಿಕ್ಸಿಯಿಂದ ಮಾಡ್ಕೋತಾರೆ ಊಟಕ್ಕೆ ಮಾಡ್ಕೊಳ್ಳೋರು ಮನೆಯಲ್ಲಿ, ಅದನ್ನ ಹೊಟ್ಟನ್ನ ಮಿಕ್ಸಿಗೆ ಹಾಕಿ ಹೊಟ್ಟು ತೆಗೆದು ಕೈಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋತಾರೆ. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನ ಅಕ್ಕಿ ಮಾಡೋದಕ್ಕೆ ಮಿಷಿನ್ಗಳಿಲ್ಲ, ಮೇನ್ ಪ್ರಾಬ್ಲಮ್ ಅದೊಂದೇನೆ. ವೀರಾಜಪ್ಪ ಅವರ ಬೆಳೆಯ ಅವಧಿಯನ್ನ ಗಮನಿಸಿದಾಗ ಎರಡೂವರೆ ತಿಂಗಳು ಮೂರು ತಿಂಗಳು ಬಹುತೇಕ ಈ ನಾಲ್ಕು ಸಿರಿಧಾನ್ಯಗಳಲ್ಲಿ ಬೆಳೆಯ ಅವಧಿ ಕಡಿಮೆ ಇದೆ, ಹಾಗಾಗಿ ವರ್ಷದಲ್ಲಿ ಎರಡು ಬೆಳೆಯನ್ನ ತೆಗೆದುಕೊಳ್ಳಬಹುದು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಹೌದು ಸರ್, ಸಾಧ್ಯನಾ ಎರಡು ಬೆಳೆ ಮಾಡೋದು? ಖಂಡಿತವಾಗಿ ಮಾಡಬಹುದು ಸರ್, ಖಂಡಿತವಾಗಿ ಎರಡು ಬೆಳೆ ಮಾಡಬಹುದು, ಏನ್ ತೊಂದರೆ ಇಲ್ಲ, ಅಲ್ಲಿ ಎರಡು ಬೆಳೆ ಸಾಧ್ಯ. ಹೌದು ಸರ್, ಎರಡು ಬೆಳೆ ಸಾಧ್ಯ. ಹಾಗಾದ್ರೆ ಇಲ್ಲಿ ಸವಾಲುಗಳು ಏನು, ಯಾಕೆ ಇದನ್ನ ಬೆಳೆಯೋದಕ್ಕೆ ಹೆಚ್ಚು ರೈತರು ಇಷ್ಟಪಡ್ತಿಲ್ಲ? ಬೆಳೆ ಕ್ಷೇತ್ರದ ವಿಸ್ತರಣೆಗೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ಹೌದು ಸರ್, ಬೇರೆ ಬೆಳೆ ಆಗಿ ಕಬ್ಬೆ ಆಗಲಿ ಭತ್ತನೇ ಆಗಲಿ ಅಥವಾ ರಾಗಿನೇ ಆಗಲಿ ಬೇರೆ ಬೆಳೆಗಳ ಯಾರೆಲ್ಲ ಬೆಳೀತಾ ಇದ್ದಾರೆ ಅವರು ಇದನ್ನು ಬೆಳೆಯುವಲ್ಲಿ ಅಷ್ಟು ಉತ್ಸಾಹ ತೋರಿಸ್ತಿಲ್ಲ, ಏನು ಕಾರಣಗಳಿರ್ಬೋದು? ಸರ್, ಇವಾಗ ನಾವು ರಾಗಿ ಬೆಳಿತೀವಿ, ರಾಗಿ ಬೆಳೆದ್ರೆ ಯಾರು ತಗೊಳ್ಳಿಲ್ಲ ಅನ್ನೋ ಸರ್ಕಾರದಿಂದ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಈ ವರ್ಷ ಒಂದು 20 ಕ್ವಿಂಟಲ್ ರಾಗಿ ಕೊಟ್ಟೆ. ಬೆಂಬಲ ಬೆಲೆ ಇದೆ? ಬೆಂಬಲ ಬೆಲೆ ಇದೆ. 20 ಕ್ವಿಂಟಲ್ ರಾಗಿ ಕೊಟ್ಟೆ, ಒಂದು ಎರಡು ಮೂರು ತಿಂಗಳು ಲೇಟ್ ಆದ್ರೂ ಡಿಲೆ ಆದ್ರೂ ದುಡ್ಡು ಹಾಕೊಂಡು ದುಡ್ಡು ಬಂತು, ಬಂತು ತಗೊಂಡ್ವಿ. ಸಿರಿಧಾನ್ಯದಲ್ಲಿ ಹಂಗಿಲ್ಲ, ಸಿರಿಧಾನ್ಯ ಬೆಳೆದ್ಬಿಟ್ರೆ ನಾನು ರೈತರಿಗೆ ಮೊದಲು ಬೇಕಾಗಿರೋದೆ ದುಡ್ಡು, ಏನೋ ಒಂದು ಅಷ್ಟ ಬೆಳೆದಿರ್ತಾರೆ ಅವ್ರು ಬೇಗ ದುಡ್ಡು ಕಾಣಬೇಕು, ಇದಕ್ಕೆ ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಇಲ್ಲ ಅಂತ ನಾವು ಈ ಬೆಳೆದ ಧಾನ್ಯನ ನಾವು ಮಾರಾಟ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಇಲ್ಲ, ಹಾಗೆ ತಗೊಳಕ್ ಯಾರು ಸಿದ್ಧ ಇಲ್ಲ. ಅಕ್ಕಿ ಮಾಡಿ ಮಾರಾಟ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಮಿಲ್ಗಳಿಲ್ಲ, ಇದೆರಡು ಇದಕ್ಕೆ ಸಮಸ್ಯೆ ಇದೆ. ಮತ್ತೆ ಏನಾಗುತ್ತೆ ಅಂದ್ರೆ ನಮ್ಗೆ 10 ಕ್ವಿಂಟಲ್ ರಾಗಿ ಬೆಳೆದ 10 ಕ್ವಿಂಟಲ್ ನಮ್ಗೆ ಊಟಕ್ಕೆ ಉಪಯೋಗ ಆಗುತ್ತೆ. ಸಿರಿಧಾನ್ಯದಲ್ಲಿ ನಮ್ಗೆ ಸ್ವಲ್ಪ ರೇಟ್ಗಳು ಜಾಸ್ತಿ ಕಾಸ್ಟ್, ಯಾವ್ದು ಕಾಸ್ಟ್ ಆಗುತ್ತೆ ಅಂದ್ರೆ 10 ಕ್ವಿಂಟಲ್ ಧಾನ್ಯ ಬೆಳೆದ 5 ಕ್ವಿಂಟಲ್ ಅಕ್ಕಿ ಸಿಗುತ್ತೆ, ಏನ್ 5 ಕ್ವಿಂಟಲ್ ವೇಸ್ಟೇಜ್ ಹೋಗುತ್ತೆ, ಒಟ್ಟು ಜಳ್ಳು ಈ ತರ ಎಲ್ಲ ಹೋಗುತ್ತೆ. ಇದರಿಂದ ಏನ್ ಮಾಡ್ತಾರೆ, ನಮ್ಗೆ ಸಿಗೋದೇ ಇದು ಒಂದು ಸ್ವಲ್ಪ ಕಡಿಮೆನೆ, ಇದು ನಾವು ಸರಿಯಾದ ಮಾರ್ಕೆಟ್ ಇಲ್ಲ, ಸರಿಯಾದ ನಮ್ಗೆ ಬೆಂಬಲ ಬೆಲೆ ಇಲ್ಲ, ನಾವು ಮಾರಾಟ ಮಾಡಬೇಕು ಅಂದ್ರೆ ಯಾರು ತಗೊಳಲ್ಲ, ಈ ತರ ಸಮಸ್ಯೆ ಇದೆ ರೈತರಿಗೆ. ಮತ್ತೆ ಇದರಲ್ಲೂ ಸಹ ಈಗ ಬೇರೆ ಬೆಳೆಗಳಲ್ಲಿರೋ ತರ ಹೊಸ ಹೊಸ ತಳಿಗಳು ಇವೆಲ್ಲ ಬಿತ್ತನೆ ಬೀಜಗಳು, ಈ ನಿಮ್ಮದು ಒಂದು ಸ್ಥಳೀಯ ಬಿತ್ತನೆ ಇರುತ್ತೆ, ಅದನ್ನ ನೀವೇ ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡು ಬಂದಿರ್ತೀರಿ. ಒಂದು ಮಾರುಕಟ್ಟೆಯಲ್ಲೂ ಈ ಬಿತ್ತನೆ ಬೀಜಗಳು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಕಂಪ್ನಿಗಳಿಂದ ಸಿಗುತ್ತಾ ಹೇಗೆ? ಸರ್, ಇದನ್ನ ನಾನು ಬೇರೆ ಕಡೆ ನಾನು ಎಲ್ಲೂ ನಾನು ಪರ್ಚೇಸ್ ಮಾಡಿಲ್ಲ, ಯಾಕಂದ್ರೆ ನನ್ನ ಹತ್ರನೇ ಬೀಜ ಬಿತ್ತನೆ ಬೀಜಗಳೆಲ್ಲ ಸಿಗೋದಿಲ್ಲ. ಇದೆಯಾ ಮಾಹಿತಿ? ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕೆಲವ್ರು ನಮ್ಮ ಇಲ್ಲ ಸರ್, ಕೆಲವ್ರು ನಮ್ಮ ಹತ್ರ ಬರ್ತಾರೆ, ಅವ್ರು ಬಾಲನ ಹತ್ರ ಹೋಗಿ ಕೇಳ್ತಾರೆ, ಅವ್ರು ಕೇಳಿದಾಗ ಅವ್ರು ನಮ್ಮ ಅಡ್ರೆಸ್ ಹೇಳಿ ಕಳಿಸ್ತಾರೆ, ಇಂಥ ಕಡೆ ಸಿಗುತ್ತೆ ತಗೊಳ್ಳಿಂದ. ನಾವು ಒಬ್ರು ಕೊಟ್ಟಾಗ ಅವ್ರು ಇನ್ನೂ 4 ಜನ ಕೇಳ್ತಾರೆ, ಹಿಂಗಾಗಿ ಸ್ವಲ್ಪ ಸ್ಪ್ರೆಡ್ ಆಗಿ ಬಂದು ಬಿತ್ತನೆಗಳೆಲ್ಲ ತಗೊಂಡು ಹೋಗ್ತಾರೆ. ನಾವು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಕೊಟ್ಟು ಕಳಿಸ್ತೀವಿ. ನಮ್ಮ ಹತ್ರ ಏನು ಬಿತ್ತನೆಗಳು ಸಿಗುತ್ತೋ ಅದನ್ನೆಲ್ಲ ಕೊಡ್ತೀವಿ. ಈಗ ಹೇಳಿ, ಒಂದು ಯಶಸ್ವಿಯಾಗಿ ಸಿರಿಧಾನ್ಯಗಳನ್ನ ಬೆಳೆಸಬೇಕಾದ್ರೆ ಕೃಷಿ ಕ್ರಮಗಳು ಯಾವ ರೀತಿ ಇರಬೇಕು ಅಂತ? ಸರ್, ಮೊದಲು ಅದು ನಮ್ಮ ಬೆಳೆ ಬರುತ್ತೋ ಬಿಡುತ್ತೋ ಅದನ್ನ ಬೆಳೆಬೇಕು ಅನ್ನೋ ಉತ್ಸಾಹ ನಮ್ಮಲ್ಲಿರಬೇಕು. ಅದನ್ನೇನಾದ್ರೂ ಆಗ್ಲಿ ನಾನು ಮಾಡಿ ನಾನು ಟ್ರೈ ಮಾಡ್ತೀನಿ ಅನ್ನೋದು ಕುತೂಹಲ ನಮ್ಮಲ್ಲಿರಬೇಕು. ಅದು ಬೆಳೆ ಬರೋದು ಬಿಡೋದು ಇನ್ನು ಭಗವಂತನ ಗೊತ್ತು. ಮತ್ತೆ ಕಾಲಕಾಲಕ್ಕೆ ಮಳೆ ನಂಬ್ಕೊಂಡಿರ್ತೀವಿ, ಮಳೆ ಆದ್ರಂತೂ ಅರ್ಧ ಪಕ್ಷಿಗಳು ತಿಂದು ಅರ್ಧ ಸಿಗುತ್ತೆ, ಅದರಲ್ಲಂತೂ ಏನು ತೊಂದರೆ ಇಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಜಮೀನ್ ಜಾಸ್ತಿ ಇರೋರಿಗೆ ಒಳ್ಳೇದು ಸೂಕ್ತ, ಜಮೀನ್ ಕಡಿಮೆ ಇರೋರು ಮಾಡಿದ್ರೆ ಅವ್ರಿಗೆ ಅಷ್ಟೇ ನಿರೀಕ್ಷೆಯಲ್ಲಿ ಅವ್ರಿಗೆ ಲಾಭ ಬರಲ್ಲ, ಮತ್ತೆ ಕಷ್ಟನೂ ಆಗುತ್ತೆ. ಇರೋ ಕೃಷಿ ಭೂಮಿಯಲ್ಲಿ ಒಂದು ಭಾಗದಲ್ಲಿ ಅದನ್ನ ನಾವು ಮಾಡ್ಕೊಳ್ಳೋಣ ಅನ್ನೋ ತರ ಸ್ವಲ್ಪ ಭೂಮಿ ಜಾಸ್ತಿ ಇರೋರಿಗೆ ಸಿರಿಧಾನ್ಯ ಮಾಡ್ಕೊಳ್ಳೋದ್ರಲ್ಲಿ ಸೂಕ್ತ. ನೀ ನಮ್ಮ ತರ 1 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ ಒಳಪಟ್ಟು ಜಮೀನವರು ಸಿರಿಧಾನ್ಯಗಳಿಗೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಇದರಿಂದ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಮನೆಗೆ ಊಟ ಬೆಳ್ಕೊಬಹುದು ಅಷ್ಟೇ. ಇನ್ನು ಅಂತರ್ ಬೆಳೆಯಾಗಿ ನೀವು ರಾಗಿ ಬೆಳೆ ಜೊತೆ ಇದನ್ನು ಸೇರಿಸಿ ಬೆಳೀತಾ ಬಂದಿದ್ದೀರಿ ಹೇಳಿ, ಈ ಪ್ರಯೋಗದಲ್ಲಿ ಹೇಗೆ ನಿಮಗೆ ರಾಗಿಗಿಂತ ಜಾಸ್ತಿ ಇದರಲ್ಲೇ ದುಡ್ಡು ಸಿಗುತ್ತಾ ಹೇಗೆ? ಸರ್, ನನಗೆ ರಾಗಿಗಿಂತ ಜಾಸ್ತಿ ಇದ್ರೆ ದುಡ್ಡು ಸಿಗೋದಕ್ಕಿಂತ ನಾವು ಮನೇಲಿ ಕೂಡು ಕುಟುಂಬ ಅಂದ್ರೆ ಅವಿಭಕ್ತ ಕುಟುಂಬ, ಮನೇಲಿ ನಾವು 14 ಜನ ಇದೀವಿ. ನಾವು 14 ಜನ ಇದೀವಿ ಅಂತಂದಾಗ ನಾವು 14 ಜನ ನಾವು ಸಿರಿಧಾನ್ಯ ತಿನ್ಬೇಕು ಅಂದ್ರೆ ನಾವು ಕೊಂಡ್ಕೊಂಡು ತಿನ್ನಕ್ ಖಂಡಿತ ಸಾಧ್ಯ ಇಲ್ಲ. ಇವಾಗ ಅದನ್ನ ನಾವು ಒಂದು ಖುಷಿಯಾಗಿ ನಾವು ಸ್ವೀಕಾರ ಮಾಡ್ತೀವಿ. ನಾವು ಬೆಳೆದಿದೀವಿ, ನಾವು ತಿಂತಾ ಇದೀವಿ, ನಮ್ಗೆ ಸಿಕ್ಕಿದೆ, ನಮ್ಮ ಸಿರಿಧಾನ್ಯ ನಮ್ಮನೇಲೇ ಇದೆ, ನಾವು ಎಷ್ಟು ಬೇಕಾದ್ರೂ ನಾವು ಖರ್ಚು ಮಾಡ್ಕೋಬಹುದು ಅನ್ನೋ ಒಂದು ಕುತೂಹಲ ಇದೆ ನಮ್ಗೆ. 14 ಜನ ಇರೋದ್ರಿಂದ ಈಗ ಒಂದ್ ಮನೆಯಲ್ಲಿ ಇಬ್ರು ಮೂರು ಜನ ಇದ್ರೇನೆ ಒಂದ್ ಕೆಜಿ ಅಕ್ಕಿ ತರಬೇಕು ಅಂದ್ರೆ 150 ರಿಂದ 200 ರೂಪಾಯಿ ಕೊಡ್ಬೇಕು ಅಂತಂದ್ರೆ 200 ರೂಪಾಯಿ ಕೊಟ್ಟು ಸಿರಿಧಾನ್ಯ ಅಕ್ಕಿ ತಗೊಂಡ್ ತಿನ್ನಕ್ ಆಗತ್ತಾ ಅನ್ನೋ ಈ ಟೈಮಲ್ಲಿ ನಾವು ಬೆಳೆ ತಿಂತಾ ಇದೀವಿ ಅಂತಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವ್ದಿಲ್ಲ. ನಾನೇ ನಿಮ್ಮನ್ನ ಕೇಳಬೇಕು ಅಂತಿದ್ದೆ, ಇದು ತುಂಬಾ ದುಬಾರಿ. ಒಬ್ಬ ಗ್ರಾಹಕನಿಗೆ ಅವನಿಗೆ ಆಸೆ ಇದ್ರು ಇದನ್ನ ಬಳಕೆ ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ, ಇದರಲ್ಲಿ ಇರುವಂತಹ ಉತ್ತಮ ಅಂಶಗಳ ದೃಷ್ಟಿಯಿಂದ ಆಹಾರದಲ್ಲಿ ಬಳಕೆ ಮಾಡಬೇಕು ಅಂದ್ರು ಇದರ ಬೆಲೆ ಅವ್ರಿಗೆ ಹಿಂದೇಟ್ ಹಾಕುವಂಗ್ ಮಾಡುತ್ತೆ. ಹೌದು ಸರ್, ಬೆಳೆಯೋ ನೀವು ಬೆಳೆಗಾರರಾಗಿರೋದ್ರಿಂದ ನಿಮ್ಗೆ ಆ ಒಂದು ಯೋಚನೆ ಇಲ್ಲ. ಇಲ್ಲ ಸರ್, ಹೌದು. ಇದು ಕಡಿಮೆ ಆಗೋದಕ್ಕೆ ಅವಕಾಶಗಳು ಇಲ್ವೇ ಇಲ್ವಾ? ಕಡಿಮೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಸರ್. ಇದಕ್ಕೆ ಸಿರಿಧಾನ್ಯಗಳಲ್ಲಿ 1 ಎಕರೆಗೆ ಮಾಡಿದ್ರೇನೆ ಸಿಗೋದು. ಒಂದು ಮಾಮೂಲಿ ಭತ್ತ ಬೆಳೀತಾರೆ, ಭತ್ತ ಬೆಳೆದ್ರೆ 1 ಎಕರೆಗೆ 40 ಕ್ವಿಂಟಲ್ ವರೆಗೂ ಭತ್ತ ರೀಚ್ ಮಾಡ್ತಾರೆ. 40 ಕ್ವಿಂಟಲ್ ಭತ್ತ ರೀಚ್ ಮಾಡಿದ್ರೆ ಅವ್ರಿಗೆ 60% ಅಕ್ಕಿ ಸಿಗುತ್ತೆ. ಆದ್ರೆ ಇದ್ರಲ್ಲಿ ನಮ್ಗೆ ಸಿಗೋದೇ ಜಮೀನಲ್ಲಿ 1 ಎಕರೆಗೆ ಮಾಡಿದ್ರೆ ಈಯಷ್ಟು ಅಂದ್ರೆ 10 ಕ್ವಿಂಟಲ್ ಬೆಳಿಬಹುದು. ಈಗ ನಿಮ್ಗೇನೋ ಈ ನವಿಲಿನ ಒಂದು ತೊಂದರೆ, ಒಂದ್ ವೇಳೆ ಆತರ ತೊಂದರೆಗಳು ಇಲ್ಲ ಅನ್ನೋ ಹಾಗಿದ್ರೆ? ತೊಂದರೆಗಳಿಲ್ಲ ಅನ್ನೋ ಹಾಗಿದ್ರೆ 10 ಕ್ವಿಂಟಲ್ ಬರುತ್ತೆ 1 ಎಕರೆ ಇಳುವರಿ. 10 ಕ್ವಿಂಟಲ್ ಅಲ್ಲಿ ನಾವು ಅಕ್ಕಿ ಮಾಡ್ತೀವಿ ಅಂದ್ರೆ ಸಿಗೋದೇ 5 ಕ್ವಿಂಟಲ್. ಇನ್ನು ಆ 5 ಕ್ವಿಂಟಲ್ 1 ಎಕರೆಗೆ 5 ಕ್ವಿಂಟಲ್ ಇಳುವರಿ ಸಿಗುತ್ತೆ ಅಂತಂದ್ರೆ ಅಕ್ಕಿ ಯಾವ ರೇಟ್ಗೆ ಹೋಗ್ಬೋದು? ಅಲ್ಲಿಗೆ ಕೃಷಿಗೆ ಮಾಡುವಂತ ಖರ್ಚು ಎಷ್ಟಿರುತ್ತೆ ಇದರಲ್ಲಿ? ಇದಕ್ಕೆ ಕೃಷಿಗೆ ಅಂತ ನಾವು ಕೊಟ್ಟಿಗೆ ಗೊಬ್ಬರ ಒಂದಿತ್ತು ಅಂದ್ರೆ ಬೇರೆ ನಮ್ಗೆ ಇನ್ಯಾವುದು ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. ನಾವೇ ಉಳುಮೆ ಮಾಡ್ಕೊಂಡು ನಾವು ಮಾಡ್ಕೋತೀವಿ ಅಂತಂದ್ರೆ ಹಬ್ಬಬ್ಬಾನೆ 1 ಎಕರೆಗೆ 1,000 ಖರ್ಚು ಮಾಡ್ಬೋದು. ವ್ಯವಸಾಯ ನಾವೇ ಸ್ವಂತ ಮಾಡ್ಕೊಳ್ಳೋದಾದ್ರೆ, ನಾವು ಟ್ರ್ಯಾಕ್ಟರ್ ಅವಲಂಬಿತವಾಗಿ ನಾವು ಜಮೀನಲ್ಲಿ ಒಳ ಉಳಿಸ್ಕೋಬೇಕು ಮಾಡಬೇಕು ಮುಟ್ಬೇಕು ಅಂದಾದ್ರೆ 1,000-5,000 ಖರ್ಚಾಗುತ್ತೆ 1 ಎಕರೆಗೆ. ಎಲ್ಲ ನಾವೇ ಮಾಡ್ಕೋತೀವಿ ಅನ್ನೋದಾದ್ರೆ, ಏರಿದೆ ನಾವೇ ಉತ್ಕೊಂಡು ಎಲ್ಲ ನಾವೇ ಮಾಡ್ಕೋತೀವಿ ಅನ್ನೋದಾದ್ರೆ ಇದಕ್ಕೇನು ಖರ್ಚೇನಿಲ್ಲ ಸರ್. ಬರೀ ಬಿತ್ತನೆ ಏನು ನಾವು ಪರ್ಚೇಸ್ ಮಾಡ್ತಾರೋ ಬೇರೆ ಜನ, ಅಷ್ಟು ಬಿಟ್ರೆ ಏನು ಖರ್ಚಿರಲ್ಲ. ಔಷಧಿ ಹೊಡಿಬೇಕು ಅನ್ನೋದಂಥದ್ದೇನಿಲ್ಲ. ಇದಕ್ಕೆ ಬಿತ್ತನೆ ಬೀಜಕ್ಕೆ ಎಷ್ಟಿರುತ್ತೆ ಸಾಮಾನ್ಯವಾಗಿ ದರ? ಸರ್, ಬಿತ್ತನೆ ಬೀಜಕ್ಕೆ ನಮಗೆ ಕೊರಲೆ ಬಂದು 150 ರೂಪಾಯಿ ಇರುತ್ತೆ. ಇನ್ನು ಮಿಕ್ನಾದ ಬೀಜಗಳೆಲ್ಲ 60-70 ರೂಪಾಯಿ. 1 ಎಕರೆ ಪ್ರದೇಶಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ? 1 ಎಕರೆ ಪ್ರದೇಶಕ್ಕೆ 3-4 ಕೆಜಿ ಸಾಕು ಸರ್. ಇದು ನೀವೇನಾದ್ರು ಸಸಿ ಮಡಿ ಮಾಡ್ತೀರಾ ಅಥವಾ ನೀರು ಎರಚದಾ ಇದೆ? ಇಲ್ಲ ಸರ್, ನಾವು ರಾಗಿ ಸಾಲ್ ಬಿಡ್ತೀವಿ, ಆ ಥರ ಸಾಲ್ ಬಿಡ್ತೀವಿ. ಸಾಲ್ ಬಿಟ್ಟು ಬಿತ್ತನೆ ಮಾಡೋದು? ಸಾಲ್ ಬಿಟ್ಟು ಬಿತ್ತನೆ ಮಾಡ್ತೀವಿ. ಇನ್ನು ಏನೆಲ್ಲ ಇರುತ್ತೆ ಇನ್ನು ಈ ಸಸ್ಯ ಸಂರಕ್ಷಣೆ ಕ್ರಮಗಳು ಅದೆಲ್ಲ ಇರುತ್ತಾ? ಸರ್, ಇದರಲ್ಲಿ ಸ್ವಲ್ಪ ಕಳೆಗಳು ಬರ್ತವೆ, ಕುಂಟೆ ಹೊಡಿತೀವಿ. ಕುಂಟೆ ಹೊಡೆದು ಸ್ವಲ್ಪ ಕಳೆ ತೆಗೆದ್ಬಿಟ್ರೆ ಮುಗೀತು. ನಮ್ಗೇನು ಅಷ್ಟೊಂದು ಖರ್ಚೇನಂತ ಏನಿಸಲ್ಲ. ಮನೆ ತುಂಬ ಜನ ಇದೀವಿ, ಎಲ್ಲ ನಾವೇ ಮಾಡ್ಕೋತೀವಿ. ಆಳುಗಳ ಅವಶ್ಯಕತೆ ಇಲ್ಲ ನಮಗೆ. ಎಲ್ಲರೂ ನಾವು ನಮ್ಮ ತಂಗಿ ಗಂಡಂದ್ರೆ ಇಬ್ರು ಮದುವೆ ಮಾಡಿ ಇಬ್ರು ಗಂಡಂದ್ರೆ ತೀರೋದ್ರು ಅವ್ರಿಗೆ. ಹಾಗಾಗಿ ಅವರು ನಮ್ಮ ಜೊತೆನೆ ಇದ್ದಾರೆ ಮನೇಲಿ, ಅವರು ಎಲ್ಲ ಬಂದು ಕೆಲಸ ಮಾಡಿಕೊಡ್ತಾರೆ. ಜೊತೆಗೆ ನಮಗೆ ಬೇರೆ ನಮ್ಮ ಕೈ ಖರ್ಚು ದುಡ್ಡಿಲ್ಲ ನಮಗೆ ಅಂತ ಹೇಳೋಂತ ಟೈಮಲ್ಲಿ ನಾವು ವ್ಯವಸಾಯ ಒಂದನ್ನು ಕೂಡ ನಾವು ನಂಬ್ಕೊಂಡಿಲ್ಲ. ಯಾಕಂದ್ರೆ ನಮಗಿರೋದೇ ಕೃಷಿ ಭೂಮಿ 1.5 ಎಕರೆ ಅಷ್ಟೇ. 14 ಜನ ಇದೀವಿ ಅಂದ್ರೆ ಇವತ್ತು 2.5 ಎಕರೆಲ್ಲಿ ನಾವು ಸಂಪಾದನೆ ಮಾಡಿ ಪೂರ್ಕವಾಗಿ ನೀವೊಂದು ಹಿಟ್ಟಿನ ಗಿರಣಿ ಮಾಡ್ಕೊಂಡ್ರಿ? ಒಂದು ಹಿಟ್ಟಿನ ಗಿರಣಿ ಮಾಡ್ಕೊಂಡಿದೀವಿ. ಅದರಲ್ಲೇನು ನಮ್ಮ ತಂಗಿ ನಮ್ಮ ಮತ್ತೆ ನಮ್ಮ ಮಿಸ್ಸಸ್ ಇಬ್ರು ಅದನ್ನು ನೋಡ್ಕೋತಾರೆ. ಮನೇಲಿ ಒಬ್ರಲ್ಲ ಒಬ್ರಿಲ್ಲ ಅಂದ್ರೂ ಯಾರು ನೋಡ್ಕೋತಾರೆ, ಅದರಿಂದ ಒಂದು ಸ್ವಲ್ಪ ಆದಾಯ ಆಗುತ್ತೆ. 14 ಜನ ಇರುವಂತ ಕುಟುಂಬ ಅಂತ 2-3 ಸಾರಿ ನೀವು ಹೇಳಿದ್ರಿ, ಅದಕ್ಕೆ ನಿಮಗೆ ಖುಷಿನೂ ಇದೆ? ಖುಷಿನೂ ಇದೆ ಸರ್. ಹೇಳಿ, ಈಗ ಈ ರೀತಿಯ ಒಂದು ಕುಟುಂಬ ವ್ಯವಸ್ಥೆ ಕೃಷಿಗೆ ಹೇಗೆ ಪೂರಕವಾಗಿರುತ್ತೆ? ಸರ್, ಇದರಲ್ಲಿ ಕುಟುಂಬ ವ್ಯವಸ್ಥೆನಲ್ಲಿ ಕೃಷಿ ಹೇಗೆ ಪೂರಕವಾಗಿರುತ್ತೆ ಅಂತ ಹೇಳಿದ್ರೆ, ನನಗೆ 2.5 ಎಕರೆ ಜಮೀನಿನಲ್ಲಿ ನಾನೇನ್ ಮಾಡ್ತೇನೆ, ನನಗೆ ಕೆಲವು ಏನು ಬೇರೆ ಕೆಲಸಗಳಿಲ್ಲ ಅಂದಾಗ ನಾನು ವ್ಯವಸಾಯದಲ್ಲಿ ಇರ್ತೇನೆ. ನಂದು 90% ನನ್ನ ವ್ಯವಸಾಯನೇ. ನನಗೆ ಸ್ವಲ್ಪ ವ್ಯವಸಾಯದಲ್ಲಿ ಕಷ್ಟ ಆಯ್ತು, ಸ್ವಲ್ಪ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಕಾಸು ಬೇಕು ಅಂತಂದಾಗ ನಾನು ಒಂದು ವೆಲ್ಡಿಂಗ್ ಕೆಲಸ ಬೇರೆ ಮಾಡ್ತೇನೆ. ಅದರಲ್ಲಿ ಕೆಲವೊಂದು ಸ್ವಲ್ಪ ಎಣ್ಣೆ ಗಾಣಗಳ ಕೆಲಸಗಳನ್ನ ಮಾಡ್ಕೊಡ್ತೇನೆ. ಅದರಲ್ಲೂ ನಾನು ರೈತರ ಕೆಲಸನೇ ಜಾಸ್ತಿ ನೋಡೋದು. ಕೃಷಿ ಆಧಾರಿತ ಉದ್ಯಮಗಳು ಒಂದು ಗಾಣದ ಕೆಲಸಗಳು ಮಾಡ್ಕೊಟ್ಟಿದ್ವಿ, ಶೆಡ್ಗಳು ಮತ್ತೆ ರೇಷ್ಮೆ ಮರಿ ಮನೆ ಶೆಡ್ಗಳನ್ನ ಮಾಡ್ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಮಾಡೋರು ಎಷ್ಟು ಜನ ಸದಸ್ಯರಿದ್ದಾರೆ? ನಾವು 14 ಜನ ಇದೀವಿ ಮನೇಲಿ. ನನ್ನ ತಂಗಿ 4 ಮಕ್ಕಳು ಬಿಟ್ಟರೆ ಇನ್ನು 10 ಜನ ನಾವು ಕೃಷಿ ಮಾಡೋರೇನೆ. ಹಸು ಸಾಕಿದ್ದೀರಿ? ಹೌದು ಸರ್. ಅದು ಎಷ್ಟಾಗುತ್ತೆ ಹಾಲಿನ ಉತ್ಪಾದನೆ? ಸರ್, ಇವಾಗ ನಮ್ಗೆ 3 ಹಸುಗಳಿದೆ. ಎಲ್ಲ ಸ್ವಲ್ಪ 6 ತಿಂಗಳ ತೆನೆ ಹಸುಗಳು, 4 ತಿಂಗಳು 6 ತಿಂಗಳ ತೆನೆ ಹಸುಗಳು. ಇವಾಗ ಬೆಳಗ್ಗೆ ಒಂದು 5 ಲೀಟರ್, ಸಂಜೆ ಒಂದು 5 ಲೀಟರ್ ಹಾಲು ಹಾಕ್ತೀವಿ. ಎಲ್ಲ ತೆನೆ ಹಸುಗಳಿದೆ, ಒಂದು 3 ಕರುಗಳಿದೆ. ಅದರದೇ ನಮ್ಗೆ ಗೊಬ್ಬರ ಎಲ್ಲ ಜಮೀನಿಗೆಲ್ಲ ಸಾಕಾಗಷ್ಟು ಗೊಬ್ಬರ ಆಗುತ್ತೆ. ಗೊಬ್ಬರ ಏನು ಕೊಂಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು ನಮಗೆ ಒಂದು ವರ್ಷದಲ್ಲಿ 4-5 ಐದು ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಅದರಿಂದ ಏನಂತದ್ದೇ ನಮಗೇನು ತೊಂದರೆ ಇಲ್ಲ, ಮನೆಗೆ ಹಾಲಾಗುತ್ತೆ. ಹಸು ಕರು ಹಾಕಿದ್ಮೇಲೆ ಒಂದು ದಿನದಲ್ಲಿ 20 ಲೀಟರ್ ಹಾಲಾಗ್ತೀವಿ. ಬೆಳಿಗ್ಗೆ ಒಂದು ಟೈಮ್ಗೆ 10 ಲೀಟರ್ 20 ಲೀಟರ್ ಹಾಲಾಗ್ತೀವಿ. ಆರೋಗ್ಯ ರಕ್ಷಣೆಗೆ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತಾಗಿ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ. ಹಾಗಾಗಿ 2022 ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಹೌದು ಸರ್. ಹೇಳಿ, ನಿಮ್ಮ ಕುಟುಂಬದಲ್ಲಿ ಹೇಗೆ ಆರೋಗ್ಯವನ್ನು ಕಾಪಾಡೋದಕ್ಕೆ, ಕುಟುಂಬದ ಸದಸ್ಯರ ಎಲ್ಲರ ಆರೋಗ್ಯ ಕಾಪಾಡುವಲ್ಲಿ ಸಿರಿಧಾನ್ಯಗಳ ಬಳಕೆ ಹೇಗೆ ನೆರವಾಗಿದೆ, ನಿಮ್ಮ ಅನುಭವಕ್ಕೆ ಏನು ಬಂದಿದೆ? ಸರ್, ಇವಾಗ ಒಂದು 4 ವರ್ಷದಿಂದ ಹಿಂದೆ ಹೋಲಿಸ್ಕೊಂಡ್ರೆ ನಮ್ಮ ತಾಯಿಗೆ ಶುಗರ್ ಇತ್ತು. ನಮ್ಗೆ ನಮ್ಮ ಅಮ್ಮಂಗೆ ಶುಗರ್ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಅವ್ರಿಗೊಂದ್ಸಾರಿ ಹುಷಾರು ತಪ್ಪಿದ್ರು ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇವರು ಶುಗರ್ ಇದೆ ಅಂತ ಹೇಳಿದರು. ಅವಾಗಿಂದ ನಾವು ನಮಗೆ ಬಾಲಣ್ಣವ್ರ ಪರಿಚಯ ಆದಮೇಲೆ ಇದನ್ನೆಲ್ಲ ಕುಡಿಸಿ ನೀವು ತುಂಬ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆ, ಶುಗರ್ ಇರೋದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು ನಮ್ಮ ಮನೆಯವರೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಅಮ್ಮಂಗೆ ಶುಗರ್ ನಾರ್ಮಲ್ ಬಂದಿದೆ. ಈಗ ಮೊನ್ನೆ ಅವರೆಕಾಯಿ ಕುಯ್ಯಕ್ಕೆ ಅಂತ ಜಮೀನಿಗೆ ಹೋಗಿ ಹಾವು ಕಚ್ಚಿಬಿಡ್ತು. ಅವ್ರ ಸ್ವಲ್ಪ ಕಣ್ಣು ದೃಷ್ಟಿ ಕಡಿಮೆ, ಮನೇಲಿ ಕೂರಲ್ಲ. ಎಷ್ಟು ವಯಸ್ಸು ಅವ್ರಿಗಾಗಿದೆ? ಒಂದು 67 ವರ್ಷ ವಯಸ್ಸಾಗಿದೆ. ಮನೇಲಿ ಕುಂತ್ಕೊಳ್ಳಲ್ಲ. ನಾ ಜಮೀನ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ, ನನ್ನ ಕೈಲಾಗಿದ್ದ ಕೆಲಸ ಮಾಡ್ತೀನಿ, ನಾನು ಮಾಡಬೇಕು, ನಾನು ಕೂರಕ್ಕಾಗಲ್ಲ ಅಂತಾರೆ. ಹಾವು ಕಚ್ಚಿಬಿಟ್ಟಿತ್ತು. ಆಮೇಲೆ ನನ್ನ ತಮ್ಮ ನನ್ನ ತಮ್ಮನ ಕರೆದಿದ್ದಾರೆ ಅವರು, ಈ ಥರ ನನಗೇನೋ ಒಂದು ಕಡ್ದಿನ ಥರ ಕಚ್ಚಿಬಿಟ್ಟಿದೆ ಕಣ ಅಂತ. ಅವಾಗ ನನ್ನ ತಮ್ಮ ನೋಡಕ್ಕೆ ಹೋದೆ, ಎದುರುಗಡೆಯಿಂದ ಹಾವು ಬರ್ತಿದೆ. ಅವಾಗ ಇವ್ರಿಗೆ ಹಾವೇ ಕಚ್ಚಿರೋದು ಅಂತ ಹೇಳಿ ಅವನು ಒಂದು ದಾರ ತೆಗೆದು ಕಾಲು ಕಟ್ಟಿ, ಒಂದು 1/2 ಅವರಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಇವರೆಲ್ಲ ಸೇರ್ಕೊಂಡಿದ್ದೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡಾಗ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಮಾಡಿದ್ರೆ ಚೆನ್ನಾಗಿದ್ದಾರೆ. ಈಗ ಏನು ತೊಂದರೆ ಇಲ್ಲ. ಈಗಲೂ ಅವರು ಮಾಮೂಲಿ ಹೆಂಗೆ ಕೆಲಸ ಮಾಡ್ತಾ ನಾರ್ಮಲ್ ಆಗಿದ್ದಾರೆ, ಮಾಮೂಲಿ ಕೆಲಸ ಮಾಡ್ತಾನೆ ಇದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಆ ಸಿರಿಧಾನ್ಯದಿಂದ ನಮ್ಮ ಅಮ್ಮನಿಗೆ ಬಂದಿರೋ ಶುಗರ್ ಕಂಟ್ರೋಲ್ ಆಗಿದೆ. ಸಿರಿಧಾನ್ಯವನ್ನ ಏನೆಲ್ಲ ಆಹಾರ ಪದಾರ್ಥಗಳಲ್ಲಿ ನಿಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀರಿ? ಸರ್, ನಮ್ಮ ಮನೆಯಲ್ಲಿ ಪ್ರತಿ ದಿನ ಬೆಳಿಗ್ಗೆ ಎದ್ದು ಎಲ್ಲ ಟೀ ಕುಡಿದಾರೆ. ಟೀ ಕಾಫಿ ಕುಡಿದ್ರೆ ನಮ್ಮ ಮನೆಯಲ್ಲ ನಾವು ಮಾಡೋದು ಗಂಜಿ ಮಾಡ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ಧಾನ್ಯದ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಿ ಮನೇಲೇನೆ. ಗಂಜಿ ಮಾಡಿ ಗಂಜಿ ಕುಡಿತೀವಿ, ಪ್ರತಿಯೊಬ್ಬರು ಕುಡಿತೀವಿ ಎಲ್ಲರನ್ನು. ಮತ್ತೆ ಅದರಿಂದ ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಬಾತ್ ಮಾಡ್ಬೋದು. ನಾವು ಮಾಮೂಲಿ ಏನೇ ಒಂದು ಅಕ್ಕಿ ರೈಸಿಂದ ನಾವು ಏನು ಮಾಡ್ತೀವೋ ಪ್ರತಿಯೊಂದನ್ನು ಮಾಡಿ ಊಟ ಮಾಡ್ಬೋದು. ಹಾಗಾಗಿ ಆರೋಗ್ಯ ಎಲ್ಲರದು ತುಂಬ ಚೆನ್ನಾಗಿದೆ. ಎಲ್ಲರದು ಆರೋಗ್ಯ ಚೆನ್ನಾಗಿದೆ ಸರ್. ನಿಮ್ಮ ತಾಯಿಯವರು ಸಹ ಚೆನ್ನಾಗಿರುತ್ತೆ, ಅವ್ರಿಗಿದ್ದಂಥ ತೊಂದರೆಯಿಂದ ಪಾರಾಗಿದ್ದಾರೆ. ಪಾರಾಗಿದ್ದಾರೆ ಸರ್. ಇನ್ನು ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಇಲ್ಲಿ ಉಳಿದಂತಹ ಈ ಹುಲ್ಲು ಇದು ಸಹ ನಿಮ್ಮ ರಾಸುಗಳಿಗೆ ಮೇವಾಗುತ್ತೆ. ಏನ್ ತೊಂದರೆ, ಅವುಗಳು ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಅಂದ್ರೆ ಮಳೆಯಲ್ಲಿ ನೆನೆದಂಗೆ ನಾವು ಅದನ್ನ ಶೇಖರಣೆ ಮಾಡಿ ಇಟ್ಕೋಬೇಕು. ಮಳೆಯಲ್ಲಿ ನೆನೆಸ್ಬಿಟ್ರೆ ಅದು ತಿನ್ನಲ್ಲ, ಮಳೆಯಲ್ಲಿ ನೆನೆದಂಗೆ ಅದನ್ನ ಶೇಖರಣೆ ಮಾಡಿ ಇಟ್ಕೋಬೇಕು. ನಾವು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ, ತಿಂತಾರೆ. ಈ ನವಿಲಿನ ಒಂದು ತೊಂದರೆಯಿಂದ ತಪ್ಪಿಸ್ಕೊಳ್ಳಕ್ಕೆ ನೀವೇನು ಪರಿಹಾರ ಕಂಡುಕೊಂಡಿಲ್ಲ, ಏನು ಪ್ರಯತ್ನ ಮಾಡ್ಲಿಲ್ವಾ? ಈಗ ಕಂಡ್ಕೊಂಡು ತುಂಬಾನೇ ಜಾಸ್ತಿ ಇದೆ ಸರ್ ನಮ್ಮಲ್ಲಿ ನವಿಲು. ಹೋಗ್ತೀವಿ, ಹೋಗ ಹಟ್ಟದಾಗ ಹೋಗ್ತವೆ, ತಿರುಗಿ ಮತ್ತೆ ಬರ್ತವೆ. ಇನ್ನೆಲ್ಲೂ ಬೇರೆ ಕಡೆ ಹೋಗಿ ಏನೋ ತಿನ್ನಕ್ ಸಿಗಲ್ಲ. ಅಂತ ಟೈಮಲ್ಲಿ ಬಂದು ತಿನ್ಕೊಂಡು ಹೋಗ್ತೀವಿ. ಸಿರಿಧಾನ್ಯಗಳು ಅವುಗಳಿಗೆ ತುಂಬಾ ರುಚಿ ಅಂತ ಅನ್ಸುತ್ತೆ. ಹೌದು ಸರ್, ಸಿರಿಧಾನ್ಯಗಳು ಬೇರೆ ಧಾನ್ಯಗಳು ಹೋಲಿಸ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ. ಹಾಲು ಬಂದ ಟೈಮಲ್ಲಿ ಒಳ್ಳೆ ತುಂಬಾ ಸ್ವೀಟ್ ಇರುತ್ತೆ. ಹಾಲು ಬಂದ ಟೈಮಲ್ಲಿ ತೆನೆ ಕಟ್ ಮಾಡ್ಬಿಡ್ತದೆ, ಅದು ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ. ಇನ್ನು ವರ್ಷದಲ್ಲಿ 2-3 ಬೆಳೆ ಬೆಳೆಯುವಂತಹ ಅವಕಾಶಗಳಿದೆ ಅಂತ ಹೇಳಿದ್ರಿ. ನೀವು ಗರಿಷ್ಠ ಎಷ್ಟು ಬೆಳೆ ಸಿರಿಧಾನ್ಯಗಳನ್ನೇ ಬೆಳೆದಿದ್ರಿ? ನಾವು ವರ್ಷದಲ್ಲಿ ಒಂದೇ ಬೆಳೆ ಸರ್ ಬೆಳ್ಕೊಳ್ಳೋದು. ಫಸ್ಟ್ ಟೈಮ್ ಮುಂಗಾರಿನ ಟೈಮಲ್ಲಿ ಹಾಕಿದಾಗ ಮಳೆಗೆ ಸಿಗಾಕೊಳುತ್ತೆ ಅಂತ ಕಟಾವು ಮಾಡೋದು ಕಷ್ಟ ಅಂದ್ಬಿಟ್ಟು ಹಾಕಲ್ಲ. ಫಸ್ಟ್ ಟೈಮ್ ನಾವು ಅಲಸಂದೆ, ಅವರೆ, ಈ ಥರ ಒಳಗಡೆ ಹೆಸರು, ಉದ್ದು ಈ ಥರ ಬೆಳ್ಕೊಂಡ್ಬಿಡ್ತೀವಿ. ಆಮೇಲೆ ಎರಡನೇ ಬೆಳೆಗೆ ನಾವು ರಾಗಿ ಜೊತೆ ಮಾಡ್ಕೋತೀವಿ. ಈ ಅಲಸಂದೆ, ಹುರುಳಿ, ಹೆಸರು ಎಲ್ಲ ಬೆಳಿತೀರಲ್ಲ ನೀವು, ಅದಕ್ಕೆಲ್ಲ ಹೇಗೆ ಅದನ್ನು ಮಾರಾಟ ಮಾಡ್ತಿರೋ ಅಥವಾ ಬರೀ ಮನೆ ಬಳಕೆಗೆ ಅಷ್ಟೇ ಸರ್. ಯಾಕಂದ್ರೆ ನಮ್ಗಿರೋದೇ ಜಮೀನು ಕಡಿಮೆ, ಮನೆ ಬಳಕೆಗೆ ನಮ್ಗೇನ್ ಬೇಕೆಲ್ಲ ಬೆಳ್ಕೋತೀವಿ. ಅಂದ್ರೆ ನಿಮ್ ಮನೆ ಬಳಕೆಗೆ ಬೇಕಾದಂತಹ ಧಾನ್ಯಗಳು ಅದರಲ್ಲೂ ಸಿರಿಧಾನ್ಯವನ್ನ ನೀವು ಬಹಳ ಸಂತೋಷದಿಂದ ಬಳಕೆ ಮಾಡ್ತಿದ್ದೀರಿ. ಜೊತೆಗೆ ಬೇಕಾದಂತ ಬೇಳೆಕಾಳುಗಳು ಇದೆ, 40 ತೆಂಗಿನ ಮರಗಳಿದೆ ಅಂತ ಹೇಳಿದ್ರಿ. ತೆಂಗಿನ ಸಸಿಗಳು ಇವಾಗ 1 ವರ್ಷ ಆಗಿದೆ ಹಾಕಿ, ಎಲ್ಲ ಸಸಿಗಳು ನೀರ್ ಬಂತು ಬೋರಳಿ ಅಂತ ಹಾಕಿದ್ವಿ, ಇವಾಗ ಅದು ನೀರು ಡ್ರಾಪ್ ಆಗ್ಬಿಟ್ಟಿದೆ. ಆ ಪ್ರದೇಶದಲ್ಲ ಅದೇ ಸಮಸ್ಯೆ ಇದೆಯಾ? ಸುಮಾರು ಜನಕ್ಕೆ ತುಂಬಾ ಸಮಸ್ಯೆ ಇದೆ ಸರ್ ನೀರಿನ. ನಮ್ಮಲ್ಲಿ ಅಂದ್ರೆ ಈಗ ನೀರಿನ ಒಂದು ದೃಷ್ಟಿಯಿಂದ ಸಿರಿಧಾನ್ಯಗಳು ನಿಮಗೆ ಒಂದು ರೀತಿ ವರ ಅಂತ ಹೇಳ್ಬೋದು. ಹೌದು ಸರ್. ಹೌದು, ಆ ದೃಷ್ಟಿಯಿಂದ ನೀವು ನಿರಂತರವಾಗಿ ಬೆಳೀತಾ ಹೋಗ್ತಾ ಇದ್ದೀವಿ. 2022 ವರ್ಷಾಚರಣೆಯ ಘೋಷಣೆ ಆಗಿದೆ, ಏನು ಅನ್ಸುತ್ತೆ ವೀರಾಜಪ್ಪ? ಬಯಸ್ತೀರಿ ನೀವು? ಮತ್ತೆ ಬೇರೆಯವರು ಕೇಳ್ತಿರ್ತಾರೆ ಸಿರಿಧಾನ್ಯವನ್ನ ಎಲ್ಲರೂ ಬೆಳಿಬೇಕು ಅಂತ ಹೇಳ್ತಿರೋ? ಇಲ್ಲ ಸರ್, ಎಲ್ಲಾರು ಮಾರಾಟಕ್ಕೆ ಅವ್ರಿಗೆ ನಷ್ಟ ಆಗುತ್ತೆ ಅನ್ನೋದಾದ್ರೂ ಅವ್ರ ಮನೆಗೆ ಊಟಕ್ಕೆ ಆದ್ರೂ ಅವ್ರು ಬೆಳ್ಕೊಂಡು ಊಟ ಮಾಡೋದು ಬೆಸ್ಟ್ ಅನ್ಸುತ್ತೆ ಸರ್. ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ದುಡ್ಡು ಕೊಟ್ಟು ಆರೋಗ್ಯ ಕೊಂಡ್ಕೊಳಕಾಗಲ್ಲ. ದುಡ್ಡು ಖರ್ಚು ಮಾಡಬಹುದು, ಖರ್ಚು ಮಾಡ್ತೀವಿ, ಆರೋಗ್ಯ ಕೊಂಡ್ಕೊಳಕಾಗಲ್ಲ ಇವತ್ತು. ಹಾಗಾಗಿ ನಾವು ಬೆಳೆದು ಮಾರಾಟ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಊಟಕ್ಕಾದ್ರೂ ನಾವು ಬೆಳೆದು ನಾವು ಊಟ ಮಾಡ್ತೀವಿ ಅನ್ನೋದಾದ್ರೆ ತುಂಬಾ ಅನುಕೂಲ ಆಗುತ್ತೆ, ಖುಷಿ ಪಡ್ತೀವಿ. ನೀವು ಮಾತಾಡ್ತಾ ಹೇಳಿದ್ರೆ ನಿಮ್ ತಂದೆಯವರಿಗೆ ಆ ಕಾಲದಲ್ಲೇನೆ ಎಲ್ಲಿ ಭತ್ತ ಬೆಳೆಯಕ್ಕಾಗಲ್ಲ, ರಾಗಿ ಬೆಳೆಯಕ್ಕಾಗಲ್ಲ, ಆ ಒಂದು ಭಾಗದಲ್ಲೂ ನವಣೆ ಚೆನ್ನಾಗಿ ಬೆಳಿಬಹುದು ಅಂತ ಮನದಟ್ಟು ಆಗಿತ್ತು. ಹೌದು, ಅಂದ್ರೆ ಹಿಂದೆ ಎಲ್ಲ ಬೆಳೀತಾ ಇದ್ರ ಆ ಪ್ರದೇಶಗಳಲ್ಲಿ? ಬೆಳೀತಾ ಇದ್ರು ಸರ್. ನಿಮ್ಗೆ ಜ್ಞಾಪಕ ಇರೋ? ನಮ್ಗೆ ಜ್ಞಾಪಕ ಇರೋಂಗು ನವಣೆ ಎಲ್ಲ, ಎಲ್ಲಾರು ನವಣೆ ಬೆಳೀತಾ ಇದ್ರು. ಅದ್ರ ಒಳಗಡೆ ನವಣೆ ಒಳಗಡೆ ಮತ್ತೆ ರಾಗಿ ಒಳಗಡೆ ಸಾಮೆ ಹುಲ್ ಬೆಳೆದ್ರೆ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ, ಹಸುಗಳ ಕೂದ್ ಮೀಸ್ಬಿಡ್ತಾ ಇದ್ರು ಅವಾಗ. ಅದನ್ನ ಊಟಕ್ಕೆ ಉಪಯೋಗಿಸ್ತೀವಿ ಅನ್ನೋದು ಗಮನಕ್ಕೆ ಬರ್ತಿರ್ಲಿಲ್ಲ. ಅದನ್ನ ನಾವು ಕಣ್ಣಾರೆ ನೋಡಿದ್ವಿ ಅವತ್ತು, ಕೂದು ಹಸುಗಳಿಗೆ ಮೇಯಿಸ್ತಿದ್ದನ್ನ. ಇವತ್ತು ಅನ್ಸುತ್ತೆ ಹಿಂದೆ ನಾವು ಹಸುಗಳಿಗೆ ಏನ್ ಕೂದ್ ಮೇಯಿಸ್ತಾ ಇದ್ವೋ ಅದು ಸಿರಿಧಾನ್ಯದಲ್ಲಿ ಇದು ಒಂದು ಅಂತ. ಇಲ್ಲಿ ಹೆಚ್ಚು ಬಹಳ ದುಬಾರಿ ಅನ್ನೋದು ಯಾವುದು? ಈ ನವಣೆ, ಹಾರ್ಕ, ಊದ್ಲು, ಕೊರಲೆ ಸರ್. ಕೊರಲೆ, ಕೊರಲೆ, ಕೊರಲೆ ಅನ್ನೋದು ದುಬಾರಿ ಆಗುತ್ತೆ. ಆದ್ರೆ ಕೊರಲೆ ನಿಮ್ಗೆ ಗರಿಷ್ಠ ಉತ್ಪಾದನೆನೂ ಸಿಗುತ್ತೆ? ಸಿಗುತ್ತೆ ಸರ್. ಯಾಕೆ ಜಾಸ್ತಿ ಅದಕ್ಕೆ? ಅದು ನಾರಿನಂಶ ಜಾಸ್ತಿ ಇದೆ ಅದರಲ್ಲಿ. ಈ ಕೆಲವೊಂದು ಸಿರಿಧಾನ್ಯಗಳಲ್ಲಿ 4% 5% ನಾರಿನಂಶ ಇದ್ರೆ ಕೊರಲೆನಲ್ಲಿ 10-12% ನಾರಿನಂಶ ಇದೆ. ಹಂಗಾಗಿ ಕೊರಲೆಗನ್ನ ಡಿಮ್ಯಾಂಡ್ ಆಗುತ್ತೆ. ಇನ್ನು ವೀರಾಜಪ್ಪ ಅವರೇ, ನಿಮಗೆ ಇದೆಲ್ಲ ಇಷ್ಟೆಲ್ಲ ತಿಳುವಳಿಕೆ ಇತ್ತು, ಬೆಳೆ ಬೆಳೀತಾ ಇದ್ದೀರಿ, ಬೇಕಾದಂತಹ ಒಂದು ಹಿಟ್ಟಿನ ಗಿರಣಿ ನಿಮ್ಮ ಹತ್ರನೇ ಇದೆ, ಇದನ್ನ ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳನ್ನ ಮಾರಾಟ ಮಾಡುವಲ್ಲಿ ಆ ತರದ ಏನಾದ್ರು ಪ್ರಯತ್ನಗಳು ಮಾಡಿದ್ರ ನೀವು? ಹೇಗೆ? ಸರಿಲ್ಲ, ಆ ತರದ್ದೆಲ್ಲ ಏನು ಪ್ರಯತ್ನ ಮಾಡಿಲ್ಲ. ಯಾರು ಬೇಕು ಅಂತ ನಮ್ಮ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವಾಪಸ್ ಕಳಿಸಿಲ್ಲ. ನಮ್ಮ ಮನೆ ಹತ್ರ ಬಂದು ನಮಗೆ ಸಿರಿಧಾನ್ಯಗಳು ನಿಮ್ಮ ಹತ್ರ ಏನು ಸಿಗುತ್ತೆ ಅದನ್ನು ನಮಗೆ ಕುಡಿ ಅಂತ ಕೇಳಿದವ್ರಿಗೆ ಎಲ್ಲರಿಗೂ ಮಾಡಿಕೊಟ್ಟಿದ್ದೀವಿ. ಇವಾಗಲೂ ಬಂದು ತಗೊಂಡೋಗ್ತಾರೆ, ಕೊಡ್ತೀವಿ. ನಮ್ಮ ಹತ್ರ ಏನು ಸಿಗುತ್ತೋ ಸಿಗೋಂಥ ಪದಾರ್ಥನ ನಾವು ಕೊಟ್ಟೆ ಕೊಡ್ತೀವಿ. ಆದರೆ ನಾನು ಅದನ್ನು ದುಪ್ಪಟ್ಟವಾಗಿ ನಾನು ಹೊರಗಡೆಯಿಂದ ತರಿಸಿ ನಾನು ಇದನ್ನೇ ಒಂದು ಉದ್ಯಮ ಅಂತ ನಾನು ಏನು ಮಾಡಿಕೊಂಡಿಲ್ಲ. ನನ್ನ ಕೈಲಿ ಏನ್ ಬೆಳೆದು ನಮ್ಮ ಮನೆಗಾಗಿ ನಮ್ಗೆ ಏನ್ ಉಳಿತದ ಉಳಿದೆಲ್ಲ ಕೊಡ್ತಾ ಇರ್ತೀವಿ. ಬೆಳಿತೀರಿ, ಸಂತೃಪ್ತಿಯಿಂದ ಅದನ್ನ ಬಳಕೆ ಮಾಡ್ತೀರಿ, ಆರೋಗ್ಯವನ್ನು ಸಹ ಕಾಪಾಡ್ಕೊಂಡಿದ್ದೀರಿ, ಒಂದು ತೃಪ್ತಿ ನಿಮಗಿದೆ. ಅದರ ಉಳಿಕೆ ತ್ಯಾಜ್ಯಗಳು ಇವೆಲ್ಲ ಒಂದು ಮೇವಾಗೂ ಸಹ ನೀವು ಬಳಕೆ ಮಾಡ್ತಾ ಇದ್ದೀರಿ. ಹೌದು ಸರ್. ಹಂಗಾಗಿ ಅದ್ರಲ್ಲಿ ಪೂರ್ತಿ ನಷ್ಟ ಅನ್ನೋದು ಏನು ಇಲ್ಲ? ಇಲ್ಲ ಸರ್, ನಷ್ಟ ಅನ್ನೋದೇನಿಲ್ಲ. ಅದರಿಂದ ನಮ್ಗೆ ಲಾಭ ಅನ್ನೋದಂತದ್ದು ಏನಿಲ್ಲ, ನಷ್ಟ ಅಂತ ಅನ್ನೋದಂತೂ ಏನಿಲ್ಲ. ಒಂದು ಭಾಗವನ್ನ ಬಿತ್ತನೆಗೆ ಅಂತ ನೀವು ಬಿತ್ತನೆಗೆ ಅಂತ ಇಟ್ಕೊಂಡಿರ್ತೀವಿ. ಈ ಕೆಲವರಿಗೆ ಮನೆಯಲ್ಲಿ ಹುಷಾರಿರಲ್ಲ, ನನ್ಗೆ ಸಿರಿಧಾನ್ಯ ಹಿಟ್ಟು ಬೇಕು ಕೊಡ್ತೀರಾ ಅಂತ ಕೇಳ್ತಾರೆ, ತಗೊಂಡೋಗಿ ಅಂತ ಕೊಡ್ತೀವಿ. ಅದಕ್ಕಿಂತ ಪುಣ್ಯ ಏನೇನಿದೆ? ಈ ಅಂಶಗಳನ್ನ ನಿಮ್ಮ ಗಮನಕ್ಕೆ ಬಂದ್ಮೇಲೆ ನೀವು ನಿರಂತರವಾಗಿ ಬೆಳೀತಾ ಇದೆ ಸರ್. ಒಳ್ಳೇದು ವೀರಾಜಪ್ಪ ಅವರ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇಷ್ಟೆಲ್ಲ ಆದ್ರೂ ನಮ್ಮ ರೈತ ಬಾಂಧವರ ಮನಸ್ಸಿನಲ್ಲಿ ಇರುತ್ತೆ, ನಾವು ವೀರಾಜಪ್ಪ ಅವರ ಹತ್ರ ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಸರಿ ಸರ್, ಆಯ್ತು ಹೇಳ್ತೇನೆ. 73-38-36-81-46 73-38-36-81-46 73-38-36-81-46 ವೀರಾಜಪ್ಪ ಅವರೇ, ಈ ಒಂದು ಸಿರಿಧಾನ್ಯಗಳ ಕೃಷಿಯ ಎಲ್ಲ ಸಾಧ್ಯತೆಗಳ ಬಗ್ಗೆನೂ ನೀವು ಮಾತಾಡಿದ್ದೀರಿ. ಹೌದು ಸರ್. ಅದರ ಒಂದು ಬಿತ್ತನೆಗೆ ಲಭ್ಯ ಇರುವಂತಹ ತಳಿಗಳ ಬಗ್ಗೆ ಆಗ್ಬೋದು, ಆ ಒಂದು ಬೆಳೆಗಳ ಬಗ್ಗೆ ಆಗ್ಬೋದು, ಅದರ ಪ್ರಕಾರಗಳಾಗ್ಬೋದು, ಅದಕ್ಕೆ ಬೀಳುವಂತಹ ಇಲ್ಲಿ ಕೀಟ ಅಂತ ಹೇಳಕ್ಕಾಗಲ್ಲ, ಈ ಪಕ್ಷಿಗಳ ಒಂದು ಹಾವಳಿ ಯಾವ ತರ ಇರುತ್ತೆ, ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ಹೇಳಿದಿರಿ. ಇನ್ನು ಅದರ ಮೌಲ್ಯವರ್ಧನೆಗೆ ಬಂದಾಗ ಅದರ ಪ್ರೋಸೆಸಿಂಗ್ ನಲ್ಲಿ ಇರುವಂತಹ ಸವಾಲುಗಳೇನಿದೆ ಅದ್ರ ಬಗ್ಗೆನೂ ಹೇಳಿದಿರಿ. ಇಷ್ಟೆಲ್ಲ ಇದ್ರೂ ಸಹ ಪೋಷಕಾಂಶಗಳ ದೃಷ್ಟಿಯಿಂದ, ಜೊತೆಗೆ ಒಳ್ಳೆಯ ಮಾರುಕಟ್ಟೆ, ಅದಕ್ಕೆ ಒಂದು ಸಂಸ್ಕರಿತ ಉತ್ಪನ್ನವಾಗಿ ಅದಕ್ಕೆ ಇರುವಂತಹ ಒಳ್ಳೆಯ ಮಾರುಕಟ್ಟೆ ದೃಷ್ಟಿಯಿಂದ ಬೆಳಿಬಹುದು ಅಂತ ಅನ್ಸುತ್ತೆ. ಹೌದು ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಒಂದು ಬೆಳೆ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅವ್ರು ನಿರಂತರವಾಗಿ ಬೆಳೆದ್ರೆ ಒಂದು ಉಳಿಯುತ್ತೆ. ಹೌದು ಸರ್. ಏನು ಅವಶ್ಯಕತೆ ಇರುವಂತವ್ರಿಗೆ ಅದರ ಉತ್ಪನ್ನಗಳು ತಲುಪುತ್ತೆ. ಒಂದು 5-6 ಎಕರೆ ಅಟ್ಲೀಸ್ಟ್ ಒಂದು 5-6 ಎಕರೆ ಜಮೀನು ಇರೋರು 1 ಎಕರೆ ಅದಕ್ಕಾಗಿ ಬಿಟ್ಕೊಂಡು ಬೆಳೆದ್ರೆ ಇನ್ನೂ ತುಂಬಾ ಅನುಕೂಲ. ಕಡಿಮೆ ಜಮೀನು ಇರೋರಿಗೆ ಅದ್ರ ನಿರೀಕ್ಷೆ ಸ್ವಲ್ಪ ಕಡಿಮೆ, ಯಾಕಂದ್ರೆ ಅವ್ರಿಗೆ ಜಮೀನಲ್ಲಿ ನಾವು ಬೆಳೆದು ನಾವು ಜೀವನ ಮಾಡಬೇಕು ಅನ್ನೋರೇ ಬೇಕಾದಷ್ಟು ಜನ ಇದ್ದಾರೆ. ಕಡಿಮೆ ಜಮೀನು ಇರೋರಿಗೆ ಅದು ಆಗಲ್ಲ. ಸ್ವಲ್ಪ ಜಮೀನು ಒಂದು 4 ಎಕರೆ 5 ಎಕರೆ ಭೂಮಿ ಇದೆ ಅನ್ನೋರು, ಒಂದು 1/2 ಎಕರೆ ನಮ್ಮ ಮನೆಗಾದ್ರೂ ನಾವು ಬೆಳೆಯೋಣ ಮಾಡೋಣ ಅನ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಬೆಳಿಬಹುದು. ಒಳ್ಳೆಯದು, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ದೇಸಿ ಹಸುಗಳ ಪಾಲನೆಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ಗೆಜ್ಜಗಳ್ಳಿಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿರುವ ಚೈತನ್ಯ.